ಬೆಂಗಳೂರು ಬ್ಲಾಸ್ಟರ್ಸ್ ಹಾಗೂ ಮಂಗಳೂರು ಡ್ರ್ಯಾಗನ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ವೇಳೆ ಸರಿಯಾಗಿ 6:50:30. ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಗೀತಾ, ಗೌರಿ ಗಣೇಶ ಹಬ್ಬ ಪ್ರಯುಕ್ತ ವಿಶೇಷ ರಿಯಾಯಿತಿ ಕೂಡ ಇದೆ, ಗೊತ್ತಿಲ್ವಾ ನಿಮ್ಗೆ? ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಅರಿಸಿನ ಬೇಸಾಯದಲ್ಲಿ ದ್ರವ ರೂಪದ ಗೊಬ್ಬರಗಳ ಬಳಕೆ, ಈ ವಿಷಯದ ಕುರಿತು ಸಂವಾದವನ್ನು ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶ್ರುತಿ ಮತ್ತು ಚಾಮರಾಜನಗರ ತಾಲೂಕು ಹರವೇ ಹೋಬಳಿ ಕೆಬ್ಬೆಪುರದ ಪಿ ಸಂಪತ್ ಕುಮಾರ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸಂಪತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಶ್ರುತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಜಮೀನಿದೆ ಸಂಪತ್ ಕುಮಾರ್? 3 ಎಕರೆ 12 ಗಂಟೆ ಇದೆ ಸರ್. ನೀರಿನಾಶ್ರಯ ಬೋರ್ವೆಲ್ ಇದೆ ಸರ್. ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಿದ್ರಿ? 2006 ಮಾಡ್ತಾ ಇದ್ದೀನಿ ಸರ್. ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? RPG ಕೇಬಲ್ಸ್ ಅಲ್ಲಿ ಟೆಕ್ನಿಷಿಯನ್ ಆಗಿದ್ದೆ. ಹೌದೇ? ವ್ಯವಸಾಯಕ್ಕೆ ಬರೋ ಕಾರಣ ತಂದೆ ಪ್ರಾಪರ್ಟಿ ಇತ್ತಲ್ಲ, ಅದನ್ನು ಬೆಳೆಸ್ಬೇಕು ಅನ್ನೋದು, ಮತ್ತೆ ಬ್ಲಡ್ಡಲ್ಲೇ ಅದು ಬಂದ್ಬಿಟ್ಟಿತ್ತು ನನಗೆ ವ್ಯವಸಾಯ ಅನ್ನೋದು. ಹೌದೇ? ಇಲ್ಲಿ ಕೆಲಸದಲ್ಲಿ ಇರಬೇಕಾದ್ರೇ ನಾನು ಬೋರ್ ಹಾಕ್ಸಿ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಓಕೆ. ಅರಿಶಿನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸಂಪತ್ ಕುಮಾರ್? ಅರಿಶಿನ 2006 ಬೆಳೀತಾ ಇದ್ದೀನಿ ಸರ್. ನೀವು ಶುರು ಮಾಡಿದ್ದೆ ಅರಿಶಿನದಿಂದ ಸರ್. ಯಾಕೆ ಅಷ್ಟೊಂದು ಪ್ರೀತಿ ಅರಿಶಿನದ ಮೇಲೆ? ಅದು ಲಕ್ಷ್ಮಿ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಅದು ಹಾಕಿದರೆ ಜಮೀನು ಇಂಪ್ರೂವ್ ಆಗುತ್ತೆ ಅನ್ನೋದಿತ್ತು, ದುಡ್ಡು ಬರುತ್ತೆ ಅನ್ನೋದಿತ್ತು. ತುಂಬ ಸಿಂಪಲ್ ಆಗಿರೋ ವ್ಯವಸಾಯ ಅನ್ನೋದೊಂದಿತ್ತು ಮೇಯ್ನ್. ಮೂರನೇ ಮುಖ್ಯ ಅನ್ಸುತ್ತೆ ಅಲ್ವಾ, ದುಡ್ಡು ಬರುತ್ತೆ. ದುಡ್ಡು ಬರುತ್ತೆ ಅನ್ನೋದು. ಸಾವಯವಕ್ಕೆ ಯಾಕೆ ಬಂದ್ರಿ? ನನ್ನ ನೇಚರೇ ಹಾಗೆ ಸರ್, ಪ್ರಕೃತಿ ಜೊತೆ ಬದುಕೋದು. ಹಾಗಾಗಿ ನಾನು ಸಾವಯವದಲ್ಲೇ ಸ್ಟಾರ್ಟ್ ಮಾಡಿಕೊಂಡೆ. ರಾಸಾಯನಿಕ ಹಾಕೋರು ಪ್ರಕೃತಿ ಜೊತೆ ಬದುಕಲ್ಲ? ಬದುಕಲ್ಲ ಸರ್. ಅವರು ಏನು ಕಾರಣ? ಕಾರಣಗಳು ಹಲವಾರಿದೆ ಸರ್. ನಿಮಗೆ ಗೊತ್ತಿರೋ ಒಂದಷ್ಟು ಹೇಳಿ. ಅದರಲ್ಲಿ ಈ ಏನು ರಾಸಾಯನಿಕ ಮಾಡಿ ನಾವು ಉಪಯೋಗಿಸ್ತಾ ಇದ್ದೀವಿ, ಅಲ್ಲಿ ಸಂಪಾದನೆ ಮಾಡಿದ್ದು ಒಂದು ಹೋಗಿ ಹಾಸ್ಪಿಟ್ಲಲ್ಲಿ ಡಂಪ್ ಆಗ್ತಾ ಇದೆ ಸರ್. ಜೊತೆಗೆ ನಮ್ಮಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಈ ನಾವು ಸಾವಯವದಲ್ಲಿ ಬೆಳೆದು ನಾವು ಊಟ ಮಾಡಿ ಅದರಿಂದ ನಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ ಮನಸ್ಥಿತಿ ಮತ್ತು ನಮ್ಮ ಕೆಲಸ ಕಾರ್ಯಗಳು ಒಂದೇ ರೀತಿಯಾಗಿರುತ್ತೆ. ಈ ಸಾವಯವದಲ್ಲಿ ಹೇಗೆ ಅರಿಶಿನ ಬೆಳೆಯೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತರಬೇತಿ ತಗೊಂಡ್ರೆ ಅಥವಾ ಬೇರೆ ರೈತರನ್ನ ಏನಾದ್ರು ಹೋಗಿ ನೋಡ್ಕೊಂಬಂದ್ರೆ? ನಾನು 2006 ಸುಭಾಷ್ ಪಾಳೇಕರ್ ಅವ್ರದ್ದು ತರಬೇತಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ ಸರ್. ಆಯಿತು. ಆಮೇಲೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಹೌದಾ? ಈಗ ಬಿತ್ತನೆ ಎಲ್ಲಿಂದ ಅಂದರೆ? ಬಿತ್ತನೆ ಪ್ರತಿಭಾ ತಳಿನ ನಾನು ಬಾಗಲಕೋಟೆ ಸಂಸ್ಥೆಯಿಂದ 2 ಕೆಜಿ ಪರ್ಚೇಸ್ ಮಾಡಿ ಅದನ್ನು ಡೆವಲಪ್ ಮಾಡಿ. ಹೇಗೆ ಡೆವಲಪ್ ಮಾಡಿದ್ರೆ ಸ್ವಲ್ಪ ಹೇಳಿ ವಿವರವಾಗಿ. ಅದನ್ನು ಪ್ರೋಟ್ರೇನಲ್ಲಿ ಮಾಡಿಕೊಂಡು ಕೊಕೊಪಿಟ್ಟಲ್ಲಿ ಪ್ರೋಟ್ರೇ ತುಂಬಿಕೊಂಡು. ಬಾಗಲಕೋಟೆ ಅಂದರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇಲ್ವಲ್ಲ? ಮೈಸೂರಿನಲ್ಲಿ ಕಾಲೇಜ್ ನಾನೆಲ್ಲ ಬಾಗಲಕೋಟೆಗೆ ಹೋಗಿದ್ರೆ ತಗೊಂಡು ಪ್ರತಿಭಾತಳಿ 2 kgಯಿಂದ ತಗೊಂಡು 1/2 ಎಕರೆಗೆ ಅದನ್ನ ಸೀಡ್ಸ್ ಮಾಡ್ಕೊಂಡಿದ್ದೆ ಸರ್. ನರ್ಸರಿ ಪ್ರೋಟ್ರಿನಲ್ಲಿ ಕಟ್ ಮಾಡಿ ಅದನ್ನ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿ ಬೆಳೆಸಿ ಹಾಕೊಂಡಿದ್ದಾಗೆ ಒಳ್ಳೆಯದು. 2 kg 2 kgಯಿಂದ ಇವತ್ತು 1,000+ kg ಆಗಿದೆ ಸರ್. ಓಕೆ. ಪೋರ್ಟ್ರೇಗಳಲ್ಲಿ ಅದರದ್ದೇನು ತುಂಡುಗಳನ್ನು ಹಾಕಿ ಸಣ್ಣ ತುಂಡುಗಳನ್ನು ಮಾಡಿ ಸಸಿ ಬೆಳೆಸ್ಕೊಂಡಿದ್ದೆ ಸರ್. ಎಷ್ಟು ದಿನದ ಸಸಿ ನಾಟಿ ಮಾಡಿದ್ರಿ? 36 ದಿನದ ಸಸಿ ನಾಟಿ ಮಾಡಿದ್ದೆ. ಓಕೆ. ಜಮೀನು ಸಿದ್ಧತೆ ಮತ್ತು ಏನು ಗೊಬ್ಬರ ಹಾಕಿದ್ರಿ ಹೇಗೆ? ನನ್ನ ಹತ್ರ ಸಾಕಷ್ಟು ದನ ಮತ್ತು ಹಾಡು ಕುರಿಗಳಿದೆ ಸರ್. ಎಷ್ಟಿದೆ? 10 ಹಸುಗಳಿದೆ, ಒಂದು 10 ಕುರಿ ಇದೆ, ಒಂದು 5 ಹಾಡುಗಳಿದೆ. ಹಸುಗಳು ಯಾವ್ಯಾವುದು? ಹಸುನಲ್ಲಿ ಜರ್ಸಿ HF ಇದೆ, ಅಳಿಕಾರ್ ಇದೆ, ಅಳಿಕಾರ್ ಕರು ಇದೆ, ಮತ್ತು ಸಾಯಿವಾಲ್ ಕರು ಇದೆ, ಗೀರ್ ಕರು ಇದೆ. ಎಷ್ಟು ಟನ್ ಉತ್ಪಾದನೆ ಮಾಡ್ತೀರಿ ಗೊಬ್ಬರನ? ಸರಾಸರಿ ನನ್ನಲ್ಲಿ 50-60 ಟನ್ ಗೊಬ್ಬರ ಪ್ರತಿ ವರ್ಷ ರೆಡಿ ಆಗುತ್ತೆ ಸರ್. ಅಷ್ಟನ್ನು 3 ಎಕರೆಗೆ ಹಾಕಿ? 3 ಎಕರೆಗೆ ಹಾಕೊಳ್ತೇನೆ. ಪರವಾಗಿಲ್ಲ, ಸಂಪದ್ಭರಿತವಾಗಿದೆ. ಸಂಪದ್ಭರಿತವಾಗಿದೆ ಸರ್. ಸರಿ, ಆಮೇಲೆ ಅದು ಬಿಟ್ಟರೆ ಬೇರೆ ಇನ್ನೇನು ಗೊಬ್ಬರ ಹಾಕ್ತೀರಿ ಮಣ್ಣಿಗೆ? ಮಣ್ಣಿಗೆ ಜೀವಾಮೃತ ಹಾಕ್ತೀವಿ ಸರ್, ಜೀವಾಣುಗಳ ಸಮಸ್ಯೆ ಬೇಕಂತೇಳಿ. ಅದು ಬಿಟ್ಟರೆ ಫಿಶ್ ಅಮೈನೋ ಆಸಿಡ್ ಹಾಕೋತೀವಿ. ಆಮೇಲೆ ಲ್ಯಾಬ್ ತಯಾರಿಸಿ ಲ್ಯಾಬ್ ಹಾಕೋತೀವಿ. ಏನು? ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳನ್ನ ಡೆವಲಪ್ ಮಾಡಿ. ಹೇಗೆ ಮಾಡ್ತೀರಿ? ಅದನ್ನು ಹಕ್ಕಿ ತೊಳೆದು ನೀರಿಗೆ 3 ದಿನ ಪರ್ಮೆಂಟೇಷನ್ಗಿಟ್ಟು ಆಮೇಲೆ ಅದಕ್ಕೆ 3 ಪ್ರಮಾಣದ ನಾಟಿ ಹಸುವಿನ ಹಾಲಿನ ಬೆರೆಸಿ ಅದನ್ನು ಮತ್ತೆ ಸಮ್ಮರಲ್ಲಾದರೆ 2 ದಿನ, ವಿಂಟರಲ್ಲಾದರೆ 3 ದಿನ ಇಟ್ಟು ಅದನ್ನು ಫಿಲ್ಟರ್ ಮಾಡಿ ತೊಗೊಳ್ತೀವಿ. ತೊಗೊಂಡು ಅದನ್ನು 1 ಲೀಟ್ರಿಗೆ 1 ml ಥರ ಯೂಸ್ ಮಾಡ್ತೀವಿ ಸರ್. ಪರವಾಗಿಲ್ಲ. ಹೇಳಿ ಡಾಕ್ಟರ್ ಶ್ರುತಿ ಅವರೇ, ಸಾವಯವ ಅರಿಶಿಣ ಬೇಸಾಯ ಯಾವ ರೀತಿ ಮಾಡಬೇಕು, ಹೇಗೆ ಆರಂಭ ಮಾಡಬೇಕು? ಮುಖ್ಯವಾಗಿ ನಮ್ಮ ರೈತರು ಸಾವಯವ ಕೃಷಿ ಶುರು ಮಾಡಬೇಕು ಅಂದರೆ ಅವರ ಒಂದು ಜಮೀನಿನಲ್ಲಿ ಸಾವಯವ ಮಟ್ಟವನ್ನೇ ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಅವರಿಗೆ. ಮೊದಲನೇದಾಗಿ ಅವರು ಜಮೀನು ಸಿದ್ಧತೆಯಿಂದಲ್ಲಿ ಹಸಿರೆಲ ಗೊಬ್ಬರಗಳನ್ನ ಬೆಳ್ಕೋಬೇಕು ಮುಖ್ಯವಾಗಿ. ಆಮೇಲೆ ಹಂತಹಂತವಾಗಿ ಅವರಲ್ಲಿ ಏನು ಸಾವಯವವಾಗಿ ಸಿಗ್ತಕ್ಕಂಥ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ತ್ಯಾಜ್ಯಗಳಿರುತ್ತವೆ ಅವನ್ನ ಜಮೀನಿಗೆ ಸೇರಿಸ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ಅಥವಾ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಿ, ಈ ರೀತಿಯಾಗಿರ್ಬೋದು. ಇನ್ನುಳಿದಂತೆ ನಾವು ಸಾವಯವವಾಗಿ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ತಯಾರಿಸ್ಕೊಳ್ಳೋದನ್ನು ಕಲಿಯಬೇಕಾಗುತ್ತೆ. ಮುಖ್ಯವಾಗಿ ನಾವು ಹೇಳ್ತೀವಿ ಬೀಜಾಮೃತ, ಜೀವಾಮೃತ, ಪಂಚಗವ್ಯ, ಎರೆಜಲ, ಬಯೋಡೈಜೆಸ್ಟರ್ ಲಿಕ್ವಿಡ್ಡು ಅಥವಾ ಜೈವಿಕ ಅನಿಲದ ಬಗಡ, ಈ ರೀತಿಯಾದಂತಹ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡಿಕೊಂಡು ಹಂತ ಹಂತವಾಗಿ ಅವರು ಜಮೀನಿನಲ್ಲಿ ತಮ್ಮ ಅರಿಶಿನ ಬೆಳೆಯನ್ನು ಬೆಳೀಲಿಕ್ಕೆ ಬಳಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ನಾವು ಬೀಜಾಮೃತ ಅಂತ ಹೇಳಿದ್ರೆ ಅದನ್ನು ಬೀಜೋಪಚಾರ ಮಾಡಲಿಕ್ಕೆ ಬಳಸ್ಕೋತೀವಿ. ಏನಪ್ಪ ಅಂತ ಹೇಳಿದ್ರೆ ನಾವು ಬೀಜಾಮೃತವನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಒಂದು 20 ಲೀಟ್ರ್ ನೀರನ್ನ ತಗೊಂಡು ಅದಕ್ಕೆ ಒಂದು 5 kg ಸಗಣಿಯನ್ನು ಒಂದು ಹತ್ತಿ ಬಟ್ಟೆನಲ್ಲಿ, ಕಾಟನ್ ಬಟ್ಟೆ ಅಂತ ಏನು ಹೇಳ್ತೀವಲ್ಲ, ಆ ಬಟ್ಟೆನಲ್ಲಿ ಕಟ್ಟಿ ನಾವು 1 ದಿನ ಇಳಿಬಿಡಬೇಕಾಗುತ್ತೆ. ಬಕೆಟ್ಗೆ ನೀರನ್ನ ತುಂಬಿಸಿ ಒಂದು ಬಟ್ಟೆನಲ್ಲಿ ಸಗಣಿಯನ್ನು ಕಟ್ಟಿ ಅದನ್ನು ಬಕೆಟ್ಗೆ ತಾಗದೇ ಇರೋ ರೀತಿಯಲ್ಲಿ ನೀರೊಳಗಡೆ ಇಳಿಬಿಡಬೇಕು. ಮಾರನೇ ದಿನ ಆ ಇಳಿಬಿಟ್ಟಂತಹ ಸಗಣಿ ಏನಿರುತ್ತೋ ಅದನ್ನು ಕಿವಿಚಿಕೊಂಡು ಅದರ ರಸ ಎಲ್ಲ ನೀರಿಗೆ ಬರೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಅನಂತರ ಒಂದು 50 ಗ್ರಾಮ್ ಸುಣ್ಣವನ್ನು 1 ಲೀಟ್ರ್ ನೀರಿನಲ್ಲಿ ನಾವು ಕಲಸಿ ಇಟ್ಕೋಬೇಕು. ಇವೆರಡನ್ನು ನಾವು ಮಾರನೇ ದಿನ ಅಂದರೆ ಯಾವಾಗ ಸಗಣಿ ಬಟ್ಟೆಯಿಂದ ಕಿವಿಚ್ತೀವಲ್ಲ ಅದನ್ನು ಅಂಥ ಸಂದರ್ಭದಲ್ಲಿ ಈ ಸುಣ್ಣದ ತಿಳಿ ಮತ್ತು ಈ ಸಗಣಿಯಿಂದ ಕಿವಿಚಿದಂತಹ ನೀರು ಇವಷ್ಟನ್ನು ಮಿಶ್ರಣ ಮಾಡಿಕೊಂಡು ಈ ರೀತಿ ತಯಾರಾದಂಥ ಒಂದು ಮಿಶ್ರಣಕ್ಕೆ ನಾವು 5 ಲೀಟ್ರ್ ಗಂಜಲವನ್ನು ಸೇರಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಗಂಜಲವನ್ನು ಸೇರಿಸ್ಕೊಂಡಂತಹ ಒಂದು ಮಿಶ್ರಣ ಒಟ್ಟಾರೆ ಏನು ಬರುತ್ತೆ ಅದನ್ನು ನಾವು ಬೀಜಾಮೃತ ಅಂತ ಕರಿತೀವಿ. ಈ ರೀತಿ ಸಿದ್ಧವಾದಂತಹ ಬೀಜಾಮೃತವನ್ನು ಬೀಜೋಪಚಾರಕ್ಕೆ ಬಳಕೆ ಮಾಡಿಕೊಡ್ತೀವಿ. ಈಗ ನಮ್ಮ ಸಾವಯವ ಅರಿಶಿಣದಲ್ಲಿ ನಾವು ಏನು ಬಿತ್ತನೆಗೆ ಬಳಸ್ತೀವಲ್ಲ ಆ ಒಂದು ಅರಿಶಿಣದ ಕೊನೆಯ ತುಂಡುಗಳು ಅವುಗಳನ್ನು ನಾವು ಇದರಲ್ಲಿ 1-2 ನಿಮಿಷ ಅದ್ದಿ ಆ ನಂತರ ಬಿತ್ತನೆಗೆ ಬಳಸ್ಕೋಬೇಕಾಗುತ್ತೆ. ತಾವೇನು ಮಾಡಿದ್ರಿ ಸಂಪತ್ ಕುಮಾರ್ ಅವರ? ಬೀಜಾಮೃತರೇ ಮಾಡ್ಕೊಳ್ಳೋದು ಸರ್. ಇವರು ಮೇಡಮ್ ಹೇಳ್ದಂಗೆ ಮಾಡಿದ್ರು ಅಥವಾ ನಿಮ್ಮ ವಿಧಾನ ಏನಾದ್ರು ಬೇರೆ? ವಿಧಾನ ಏನಂತಂದರೆ 5 ಲೀಟ್ರ್ ಗಂಜಲ ತೊಗೊಳ್ತೀವಿ, 5 kg ಸಗಣಿ ತೊಗೊಳ್ತೀವಿ, ಅದನ್ನು ಬಟ್ಟೆಲಿ ಕಟ್ಟಿ ಗಂಜಲ ಮತ್ತು ನೀರಲ್ಲಿ ತೂಕ ಹಾಕಿರ್ತೀವಿ. ಬೆಳಿಗ್ಗೆ ಎದ್ದು ಅದನ್ನು ಫಿಲ್ಟರ್ ಮಾಡಿ ತೊಗೊಂಡ್ಬಿಟ್ಟು ಅದಕ್ಕೆ 50 ಗ್ರಾಮ್ ಸುಣ್ಣ ಹಾಕ್ಕೊಳ್ತೀವಿ. ಸುಣ್ಣ ಹಾಕ್ಕೊಬಿಟ್ಟು ಅದನ್ನು ನಾವು ತಾಟಿ ಬಟ್ಟೆಗಳಲ್ಲಿ ಅರಿಶಿನ ಕಟ್ಟಿ ಅದರಲ್ಲಿ 10-10 ನಿಮಿಷ ಇಟ್ಟು ಮತ್ತು ಅದನ್ನು ನೆರಳಲ್ಲಿ ಒಣಗಿಸಿಟ್ಕೊಳ್ತೀವಿ. ಮಾರನೇ ದಿನ ಬೆಳಿಗ್ಗೆ ಬಿತ್ತನೆ ಮಾಡ್ತೀವಿ. ಅವ್ರು ಹೇಳಿದ್ದು ಅದನ್ನೇ ಅಲ್ವೇ? ಅದೇ ವಿಧಾನ ನೀವು ಅದೇ ವಿಧಾನ ಮಾಡ್ತೀರಾ? 10 ನಿಮಿಷಗಳ ಕಾಲ ಬೀಜನ ಅದರಲ್ಲಿ ಅದ್ದುತ್ತೀರ? ಅದ್ದುತ್ತೀವಿ. ಪೋರ್ಟ್ರೇನಲ್ಲಿ ತಾವು ಬೀಜ ಬಿತ್ತನೆ ಮಾಡಿದ್ದು, ಅದಕ್ಕಾಗಿ ಬೀಜನ ತಾವು ಕತ್ತರಿಸ್ಕೊಂಡಿರ್ತೀರ ಅರಿಶಿನದ್ದನ್ನು ಅಲ್ವಾ? ಕತ್ತರಿಸೋದ ಮೇಲೆ ಬೀಜೋಪಚಾರ ಮಾಡಿದ್ರು ಅಥವಾ ಬೀಜೋಪಚಾರ ಮಾಡಿ ಕತ್ತರಿಸೋದು? ಫಸ್ಟ್ ಒಂದ್ಸರಿ ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಸಿಟ್ಟಿರ್ತೀವಿ. ನಾವು ಪೋರ್ಟ್ರೇಗೆ ಹಾಕೋಕ್ ಮೊದಲು ಮತ್ತೆ ಅದನ್ನ ಕಟ್ ಮಾಡಾದ್ಮೇಲೆ ಮತ್ತೆ ಬೀಜೋಪಚಾರ ಮಾಡಿ ಮತ್ತೆ ಹಾಕ್ತೀವಿ. ಅದೇ ತರ ಮಾಡ್ಬೇಕಾ ಮೇಡಮ್? ಹೌದು, ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜಾಮೃತದಲ್ಲಿ ಅದ್ದಿ ಬಿತ್ತನೆ ಮಾಡಬಹುದು. ಅದೇ ರೀತಿ ಅಥವಾ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಬೀಜಾಮೃತದಲ್ಲಿ ಅದ್ದಿ ನಾಟಿಯನ್ನ ಮಾಡ್ಕೋಬಹುದು. ನಾಟಿ ಮಾಡುವಾಗ್ಲೂ ಒಂದ್ಸರಿ ಅದ್ದಿದ್ರ ನಾಟಿ ಮಾಡುವಾಗ ಬೇರೆ ಎಲ್ಲ ಬಂದ್ಬಿಟ್ಟಿರುತ್ತಲ್ವ ಅದಕ್ಕೆ? ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದೊಂದು ಬೇರೆ ಸಪರೇಟ್ ಒಂದು ಪೋರ್ಷನ್ ಇದೆ ಸರ್. ಜೇನುತುಪ್ಪ, ಚಕ್ಕೆ, ಲವಂಗ, ಸಗಣಿ ಬಗಡ, ಗಂಜಲ ಇಷ್ಟನ್ನ ಹಾಕಿ ಒಂದು ಬಗಡ ರೆಡಿ ಮಾಡ್ಕೊಳ್ತೀವಿ ಸರ್. ಏನ್ ಪ್ರಮಾಣದಲ್ಲಿ ಹಾಕ್ತೀವಿ? ಹೇಳ್ತೀನಿ ಸರ್. 5 ಕೆಜಿ ಸಗಣಿ, 2 ಕೆಜಿ ಗಂಜಲ, ಮತ್ತೆ 1/2 ಕೆಜಿ ಜೇನುತುಪ್ಪ, 1/2 ಕೆಜಿ ಚಕ್ಕೆ, ಮತ್ತೆ 1/2 ಕೆಜಿ ಲವಂಗ. ಇದು ಇಷ್ಟನ್ನ ಪೌಡರ್ ಮಾಡಿ. ಖರ್ಚು ಜಾಸ್ತಿ ಆಗಲ್ವೇ? ಆದ್ರೂ ಸರ್ ನನಗೆ ಇಳುವರಿ ನೋಡ್ತೀನಲ್ಲ ನಾನು, ಅದರಲ್ಲಿ ವೈಟ್ ರೂಟ್ಸ್ ಇದೆಯಲ್ಲ ಅದು ಇಮ್ಮಿಡಿಯೇಟ್ ಆಗಿ ಡೆವಲಪ್ ಆಗಿಬಿಡುತ್ತೆ. ಆ ಭೂಮಿಯಲ್ಲಿ ಇಟ್ಟಿದ ತಕ್ಷಣ ಒಂದು ವಾರದಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಂದು ಅರಿಶಿನದ ಗೆಡ್ಡೆಗಳು ತುಂಬ ಉತ್ಕೃಷ್ಟವಾಗಿ ಬರುತ್ತೆ. ನಾನಿಲ್ಲಿ 500 ರೂಪಾಯಿ ಖರ್ಚು ಮಾಡಿದರೆ ಅಲ್ಲಿ ನನಗೆ 1,000 ರೂಪಾಯಿ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಓಕೆ, ಈಗ ಹೇಗೆ ತಯಾರು ಮಾಡ್ಕೋತೀರಿ ಅದನ್ನ? 5 ಕೆಜಿ ಸಗಣಿ ಸರ್, 1 ಲೀಟ್ರ್ ಗಂಜಲ, ಮತ್ತೆ 1/2 ಕೆಜಿ ಜೇನುತುಪ್ಪ, ಚಕ್ಕೆ ಮತ್ತೆ ಲವಂಗ, ಇದನ್ನ ಪೌಡ್ರ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ಒಂದು ದಿನ ಇಟ್ಕೊಳ್ತೀನಿ. ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಸರಿ, ಇದೇನಾಗುತ್ತೆ ಅಂದ್ರೆ ನಮಗೆ ರೂಟ್ ಹಾರ್ಮೋನ್ ತರ ವರ್ಕ್ ಮಾಡತ್ತಿದು. ಓಕೆ, ನಾವು ಪ್ರೋಟ್ರೈನಿಂದ ತೆಗೆದು ಅಜ್ಜಿ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಅಜ್ಜಿ ಹಾಕಿದ್ರೆ ಆಯ್ತು. ಹೌದಾ, ಪರವಾಗಿಲ್ಲ. ಇದು ಪ್ರೋಟ್ರೇ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸರ್. ಈಗ ನಾಟಿ ಮಾಡೋದು ಯಾವ ರೀತಿ? ತಾವು ಫಸ್ಟ್ ಬೆಡ್ ಮಾಡ್ಕೊಳ್ತೀವಿ ಸರ್. ಆಯ್ತು, ಪ್ರೋಟ್ರೇದ್ದೇ ಹಾಕೋದಾದ್ರೆ ನಾವು ಬೆಡ್ ಮಾಡ್ಕೊಳ್ತೀವಿ. ಎಷ್ಟು ಅಡಿ? ನಾವು 3 ಅಡಿ ಬೆಡ್ ಮಾಡ್ಕೊಳ್ತೀವಿ ಸರ್. 1 ಅಡಿ ಗ್ಯಾಪ್ ಇರುತ್ತೆ ಮಧ್ಯೆ ಬೆಡ್ಡಿಂದ ಬೆಡ್ಗೆ. ಆ ಬೆಡ್ ಮೇಲೆ ಜಿಗ್ ಜಾಗ್ ಅಲ್ಲಿ 3 ರೋ ಮಾಡ್ಕೊಂಡು ಹೋಗ್ತೀವಿ ಸರ್. 3 ರೋ ಜಿಗ್ ಜಾಗ್ ಅಲ್ಲಿ ಮಾಡ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಗುದ್ಲಿಲಿ ಆಳ ಮಾಡಿ ಮಾಡಿ ಅದರಲ್ಲಿ ಗಿಡಗಳನ್ನ ಕೂರಿಸ್ಕೊಂಡು ಹೋಗ್ತೀವಿ. 3 ಅಡಿಗೆ 3 ಸಾಲ. ಜಿಗ್ ಜಾಗ್ ಅಲ್ಲಿ ಹಾಕೋದ್ರಿಂದ ನಿಮ್ಗೆ ಪ್ಲೇಸ್ ಕ್ಲೀನ್ ಯುಟಿಲೈಸ್ ಆಗುತ್ತೆ. ಅಲ್ಲಿ ಅಂದ್ರೆ 2 ಡ್ರಿಪ್ ಲೈನ್ ಬಿಡ್ತೀರಾ? 1 ಡ್ರಿಪ್ ಲೈನ್ ಸಾಕು ಸರ್. ಸಾಕಾಗುತ್ತೆ, ಸಾಕಾಗುತ್ತೆ 3 ಅಡಿ ತನಕ. ಸರಿ ಹೇಳಿ, ಮುಂದೆ ಹೇಳಿ. ಇಷ್ಟು ಮಾಡಿ ಡ್ರಿಪ್ ಲೈನ್ ಇಟ್ಕೊಂಡು ಎವ್ರಿ ಡೇ ಫಸ್ಟ್ 15 ಡೇಸ್ ಹಾಫ್ ಅನ್ ಅವರ್ ನೀರು ಬಿಡ್ತೀವಿ ಅಲ್ಲಿಗೆ. ನೀರು ಅಂದ್ರೆ ಬರೀ ನೀರು? ಬರೀ ನೀರು ಬಿಡ್ತೀವಿ. ಓಕೆ, 15 ಡೇಸ್ ಆದ್ಮೇಲೆ ಜೀವಾಮೃತ ಕಳಿಸ್ತೀವಿ. ನೀವು ಅರಿಶಿನದೊಳಗಡೆ ಈರುಳ್ಳಿ ಹಾಕಲ್ವಾ? ಈ ಪ್ರೋಟ್ರೇಲ್ ಬೆಳೆಸ್ಕೊಂಡಾಗ ಹಾಕಲ್ಲ ಸರ್. ನಾವು ಹಾಕಲ್ಲ. ಇತ್ತೀಚೆಗೆ ನಾವು ಈಗ ನಮ್ಮ ಸಫಿಷಿಯಂಟ್ ಬಿತ್ತನೆ ಸಿಗೋದ್ರಿಂದ ನಾವೀಗ ಗೆಡ್ಡೆ ಹಾಕ್ತೀವಿ, ಗೆಡ್ಡೆ ಹಾಕೋದ್ರಿಂದ ಈರುಳ್ಳಿ ಹಾಕಿ ಹಾಕ್ತೀವಿ. ಈಗ ಪೋರ್ಟ್ರೇ ಮಾಡುವಾಗ ಅದೇನೋ ವಿಶೇಷವಾದ ಬೇರು ಪ್ರಚೋದಕವನ್ನು ಹಾಕ್ತೀನಿ ಅಂತ. ಈಗ ಬರೀ ಗಡ್ಡೆ ಹಾಕುವಾಗ ನಮಗೆ ಈ ಬೀಜಾಮೃತ ಒಂದೇ ಸಾಕು ಸರ್. ಸಾಕು, ಅವಾಗ ಅದು ಮಿಸ್ ಆಗ್ಬಿಡುತ್ತೆ. ಅದು ಮಿಸ್ ಆಗುತ್ತೆ. ಮತ್ತೆ ಗಡ್ಡೆ ದಪ್ಪಿ ಬರಲ್ವಲ್ಲ? ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದ್ರಲ್ಲೂ. ಯಾಕಂದ್ರೆ ನಾವು ಪ್ರೋಟ್ರೇಲ್ ಬೆಳೆಸಿರೋ ಅಷ್ಟು ಟೈಮ್ ನಾ ಇದು ಭೂಮಿಲೇ ಬೆಳೆಯುತ್ತೆ 1 ತಿಂಗಳು. ಆತ್ಮೀಯ ಕೇಳುಗರೇ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. This message is from UNESCO in collaboration with Akashvani. Climate and energy. Burning fossil fuels is the leading cause of human-induced climate change, with coal being the largest contributor. Gas and oil also add significantly to global greenhouse gas emissions. While emerging economies are now major contributors, high-income countries have historically delayed action. Growing populations and economic development increase energy demand. Without a shift to clean sources like solar, wind, ocean, bio, and geothermal energy, climate goals cannot be met. Here is an interesting insight. Countries plan to produce more than double the fossil fuel energy by 2030, exceeding the Paris Agreement's 1.5 degree Celsius target. ಹೇಳಿ ಮೇಡಮ್, ಮುಂದೆ ಬೀಜಾಮೃತದಲ್ಲಿ ಉಪಚಾರ ಮಾಡಿ ಗೆಡ್ಡೆಗಳನ್ನ ಬಿತ್ತಿದ ನಂತರ ಒಂದು 20 ದಿನಗಳ ನಂತರ ಪ್ರತಿ 20 ದಿನಗಳಲ್ಲಿ ನಾವು ಜೀವಾಮೃತ ಅಂತ ಒಂದು ದ್ರವ ರೂಪದ ಸಾವಯವ ಗೊಬ್ಬರವನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಅದನ್ನು ನೀವು ಡ್ರೆಂಚಿಂಗ್ ಮೂಲಕ ಕೊಡ್ತಾ ಬನ್ನಿ ಅಂತ ಹೇಳ್ತೀವಿ. ಜೀವಾಮೃತವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕಪ್ಪ ಅಂತೇಳಿದ್ರೆ, ಮೊದಲನೇದಾಗಿ ನಾವು ಒಂದು 200 ಲೀಟ್ರ್ ಡ್ರಮ್ನಲ್ಲಿ ಒಂದು ದ್ರಾವಣವನ್ನು ತಯಾರಿಸ್ಕೋಬೇಕು ಅಂತೇಳಿದ್ರೆ 10 ಕೆಜಿ ಸಗಣಿ, 10 ಲೀಟರ್ ಗಂಜಲ, ಮತ್ತು 2 ಕೆಜಿ ಯಾವುದೇ ಒಂದು ದ್ವಿದಳ ಧಾನ್ಯದ ಹಿಟ್ಟು, ಮತ್ತು 2 ಕೆಜಿ ಸಾವಯವ ಬೆಲ್ಲ, ಮತ್ತು ಒಂದು ಬದುವಿನ ಮಣ್ಣು ಅಂತ ಹೇಳ್ತೀವಿ ನಾವು. ಅಂದರೆ ಎಲ್ಲಿ ರಾಸಾಯನಿಕ ಸಿಂಪರಣೆ ಆಗಿರಲ್ವೋ ಆ ರೀತಿ ಒಂದು ಫಲವತ್ತಾದಂತಹ ಮಣ್ಣು, ಹೆಚ್ಚಿನ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಸಾಕಷ್ಟು ಇರುತ್ತೆ. ನೇಟಿವ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ತೀವಿ ನಾವು, ಅವು ಅದರಲ್ಲಿ ಹೆಚ್ಚಾಗಿರುತ್ತೆ ಅನ್ನೋದು ಕಾರಣದಿಂದ ನಾವು ಬದುವಿನ ಮಣ್ಣನ್ನು ಬಳಸ್ಕೊಳ್ಳೋದು. ಈ ರೀತಿ ತೆಗೆದುಕೊಂಡಂತಹ ಸಗಣಿ, ಗಂಜಲ, ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಬೆಲ್ಲ, ಸಾವಯವ ಬೆಲ್ಲ, ಇವಷ್ಟನ್ನೂ ಸಹ ನಾವೇನು ಮಾಡ್ತೀವಿ, ಆ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಈ ರೀತಿ ಕಲಕ್ತಾ ನಾವು 1 ವಾರಗಳ ಕಾಲ ಅದನ್ನು ಶೇಖರಣೆ ಮಾಡಬೇಕು ಅಂತ ಹೇಳ್ತೀವಿ. ಬೆಳಗ್ಗೆ ಒಂದ್ಸರಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಬೇಕು, ಮತ್ತು ಸಂಜೆ ಒಂದ್ಸರಿ, ಈ ರೀತಿ 1 ವಾರಗಳವರೆಗೆ ನಾವು ಅದನ್ನು ತಿರುಗಿಸ್ತಾ ಒಂದು ನೆರಳಿನಲ್ಲಿ ಸಂಗ್ರಹಣೆ ಮಾಡಬೇಕು. 7 ದಿನಗಳ ನಂತರ ನಾವು ಅದನ್ನು ಯೂಸ್ ಮಾಡಲಿಕ್ಕೆ, ಅಂದರೆ ಏನು ಡ್ರೆಂಚ್ ಮೂಲಕ ಯೂಸ್ ಮಾಡ್ಬೋದು ಅಥವಾ ಸಿಂಪರಣೆ ಮೂಲಕನೂ ನಾವು ಯೂಸ್ ಮಾಡ್ಬೋದು. ಈ ರೀತಿ ಬಳಸಲಿಕ್ಕೆ ಅದು ಸಿದ್ಧ ಆಗಿರುತ್ತೆ. ಮೇಡಮ್ ಹೇಳ್ದಾಗೆ ಸೇಮ್ ಪ್ರೊಸೀಜರ್ ಸರ್, ಅದು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ನೆರಳಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ನಾವೇನು ಮಾಡ್ತೀವಿ ಅಂದರೆ ಫಿಲ್ಟ್ರೇಷನ್ಗೆ ಸ್ವಲ್ಪ ಈಸಿ ಮಾಡ್ಕೊಂಡಿದ್ದೀವಿ. ಹೇಗೆ? ಡ್ರಮ್ಮು ಬಾಯಿ ಏನು ಸೈಜ್ ಇದೆ ಆ ಸೈಜ್ಗೆ ಒಂದು ರಿಂಗ್ ಮಾಡ್ಕೊಂಡಿದ್ದೀವಿ. ಆ ರಿಂಗಿಗೆ ನಮ್ಮದು ಏನಿಲ್ಲ, ಮಾಮೂಲಿ ಮನೆಯಲ್ಲಿ ಹಳೆ ಸೀರೆಗಳಿರುತ್ತೆ, ಆ ಸೀರೆಗಳಲ್ಲಿ ಒಂದು ಚೀಲ ಮಾಡಿ ಅಲ್ಲಿ ಹೊಲ್ದಾಕಿರ್ತೀವಿ. ಮೇಲಿನ ಬಗಡ ತೆಗೆದ್ಮೇಲೆ 7ನೇ ದಿನ ತೆಗೆದ್ಮೇಲೆ ಕಲ್ಕೋದಿಲ್ಲ, ಅದನ್ನು ಒನ್ ಡೇ ಹಾಗೆ ಬಿಟ್ಟಿರ್ತೀವಿ. ಮೇಲಿನ ಬಗಡ ಮಾತ್ರ ತೆಗೆದು ಇಟ್ಕೊಂಡ್ಬಿಟ್ಟು ಇದನ್ನು ನಿಧಾನಕ್ಕೆ ಅದರೊಳಗಡೆ ಇಳಿಸಿದಾಗ ಕಂಪ್ಲೀಟಾಗಿ ಫಿಲ್ಟರ್ ಆಗಿರೋದು ಅದರಲ್ಲಿ ಶೇಖರಣೆ ಆಗುತ್ತೆ. ಅದನ್ನು ತೊಗೊಂಡು ನಾವು ಡ್ರಿಪ್ ಮುಖಾಂತರ ಬಿಡ್ತೀವಿ. ವೆಂಚುರಿ ಹಾಕ್ಕೊಂಡಿದ್ದೀರಿ? ವೆಂಚುರಿ ಇದೆ. ಅಂದರೆ ಎಷ್ಟು ದಿನಕ್ಕೊಂದ್ಸರಿ ಬಿಡ್ತೀರಿ ಗೊಬ್ಬರನ? ಈಗ ನನ್ನಲ್ಲಿ ನನಗೆ ಟೈಮ್ ಇದೆ ಮತ್ತು ಸಫಿಷಿಯಂಟ್ ಆಗಿರೋದ್ರಿಂದ ಎವ್ರಿ 15 ಡೇಸ್ಗೆ ಒಂದ್ಸರಿ ಬಿಡ್ತಾನೆ ಇರ್ತೀನಿ ಸರ್. ಡ್ರಿಪ್ಪಲ್ಲಿ ಆಲ್ಟರ್ನೇಟಿವ್ ಇರ್ತದೆ ಸರ್. ಅದು ಆಲ್ಟರ್ನೇಟ್ ಅಂದ್ರೆ ಏನು? ಈ ವಾರ ನಾನು ಜೀವಾಮೃತ ಬಿಟ್ಟರೆ ನೆಕ್ಸ್ಟ್ ವಾರ ಫಿಶಾಮೇನ ಕಳಿಸ್ತೀನಿ. ಮುಖ್ಯವಾಗಿ ನಾವು ಈ ಜೀವಾಮೃತವನ್ನು ಬಳಸಬೇಕಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ಏನಪ್ಪ ಅಂತೇಳಿದ್ರೆ, ಈ ಜೀವಾಮೃತವನ್ನ ಸಿದ್ಧಪಡಿಸ್ಕೊಂಡ ನಂತರ ನಾವು 7 ರಿಂದ 12 ದಿನಗಳ ಒಳಗಾಗಿ ನೀವು ಅದನ್ನ ಬಳಸಬೇಕು ಅಂತ ಹೇಳ್ತೀವಿ. ಯಾಕಪ್ಪ ಅಂತೇಳಿದ್ರೆ, ನಮ್ಮ ಒಂದು ಸಂಶೋಧನೆ ಪ್ರಕಾರ ದೃಢಪಟ್ಟಿರೋ ರೀತಿಯಲ್ಲಿ ನೋಡೋದಾದ್ರೆ, ಈ ಮೈಕ್ರೋಬ್ಗಳ ಸಂಖ್ಯೆ, ಅಂದ್ರೆ ಆಕ್ಟಿನೋಮಿಸಿಟ್ಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಸಾರಜನಕ ಸ್ಥಿರೀಕರಣಗೊಳಿಸ್ತಕ್ಕಂಥ ಜೀವಿಗಳಿರ್ಬೋದು, ಮತ್ತು ರಂಜಕ ಸ್ಥಿರೀಕರಿಸ್ತಕ್ಕಂಥ ಜೀವಿಗಳಿರ್ಬೋದು, ಈ ನಮಗೆ ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಏನಿರುತ್ತೆ, ಅದು 7ನೇ ದಿನದಿಂದ 12 ದಿನಗಳವರೆಗೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. 12 ದಿನಗಳ ನಂತರದಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಈ ಒಂದು ಜೀವಾಮೃತವನ್ನು ತಯಾರು ಮಾಡಿಕೊಂಡಂಥ ಸಂದರ್ಭದಲ್ಲಿ 7ನೇ ದಿನದಿಂದನೇ ಅದನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿ ಅಂತ ಹೇಳ್ತೀವಿ. ನಮ್ಮ ಈ ಸಾವಯವ ಪದ್ಧತಿನಲ್ಲಿ ಬೆಳೀತಕ್ಕಂಥ ರೈತರು ಈ ಜೀವಾಮೃತ ಮಿಶ್ರಣವನ್ನು ಪ್ರತಿ 20 ದಿನಗಳಿಗೆ ಒಂದು ಸರಿ ಅದನ್ನ ಡ್ರಿಪ್ ಮೂಲಕ ತಮ್ಮ ಒಂದು ಜಮೀನಿಗೆ ಹಾಯಿಸಬೇಕಾಗುತ್ತೆ. ಈಗ ಹನಿ ನೀರಾವರಿ ಮೂಲಕ ಕೊಡೋದು ಒಳ್ಳೇದು ಅಥವಾ ಸಾಮಾನ್ಯವಾಗಿ ರೈತರುಗಳು ಮಣ್ಣಿಗೆ ನೇರವಾಗಿ ಒಂದು ಬಕೆಟ್ ಅಲ್ಲಿ ಇಟ್ಕೊಂಡು ಉಯ್ಕೊಂಡ್ಬರ್ತಾರೆ? ಸರ್, ಎರಡೂ ವಿಧಾನದಲ್ಲಿ ಬಳಸಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅರಿಶಿನ ಬೆಳೆಗಳಂತ ರೈತರು ಸಾಮಾನ್ಯವಾಗಿ ಎಲ್ಲರೂ ಡ್ರಿಪ್ ಅಲ್ಲೇ ಅದನ್ನ ಬೆಳೀತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಡ್ರಿಪ್ ಮೂಲಕ ಹಾಯಿಸೋದು ಸುಲಭ ಆಗುತ್ತೆ. ಹಾಗಾಗಿ ಅವರು ಡ್ರಿಪ್ ಮೂಲಕ ಡ್ರೆಂಚಿಂಗ್ ಮಾಡಬಹುದು. ಯಾರು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾರೋ ಅವರು ಏನು ಬೆಡ್ ರೂಪದಲ್ಲಿ ಅರಿಶಿನವನ್ನ ಬೆಳೀತಾ ಇರ್ತಾರೆ ಅಂತವರು ಡೈರೆಕ್ಟ್ ಆಗಿ ಅದನ್ನ ತಯಾರಿಸ್ಕೊಂಡು ಬೆಡ್ಗೆನೇ ಹಾಕ್ಬೋದು. ಹೇಳಿ ಸರ್, ಅದೇನು ಫಿಶ್ ಅಮೈನೋ ಆಸಿಡ್ ಅಂದರೆ? ಮಾರ್ಕೆಟಲ್ಲಿ ನಮಗೆ ಫಿಶ್ ಎಲ್ಲ ತೆಗೆದ್ಮೇಲೆ ಕ್ಲೀನ್ ಮಾಡಿರ್ತಾರೆ, ಆ ಕ್ಲೀನ್ ಮಾಡಿದ್ದು ವೇಸ್ಟ್ ಇರುತ್ತೆ, ಅದನ್ನು ನಾನು 5 ಕೆಜಿ ತೊಗೊಳ್ತೀನಿ ಅವ್ರ ಹತ್ರ, ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾರೆ. ಹೌದಾ? ಹಾಂ. ಅದಕ್ಕೆ ಸಾವಯವ ಬೆಲ್ಲ 5 ಕೆಜಿ ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ಲೂಸ್ ಆಗಿ ಇಟ್ಟಿರ್ತೀನಿ, ಕ್ಯಾಪ್ನ ಕ್ಲೋಸ್ ಆಗಿಡಲ್ಲ, ಸ್ವಲ್ಪ ಏರ್ ಆಡಬೇಕದು, ಹಾಗೆ ಇಟ್ಟಿರ್ತೀನಿ. ಅದು ತರ್ಟಿ ಡೇಸಲ್ಲಿ ಎಲ್ಲ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ನಮಗೆ, ಲಿಕ್ವಿಡ್ ಗೊಬ್ಬರ ಆಗಿ. ಅದನ್ನು ನಾವು 5 ಲೀಟ್ರನ್ನ 200 ಲೀಟ್ರಿಗೆ ಬೆರೆಸಿಬಿಟ್ಟು ಹೇಗೆ ಜೀವಾಮೃತನ ಕಳಿಸ್ತೀವಿ ವೆಂಚರಲ್ಲಿ, ಅದೇ ರೀತಿನೇ ಕಳಿಸ್ತೀವಿ ಭೂಮಿಗೆ. ಅಂದರೆ 15 ದಿವಸಕ್ಕೆ ಒಂದು ಸರಿ ಕೊಡೋದಾ ಇದನ್ನ ಅಥವಾ ಹೇಗೆ? ಈಗ ನನ್ನ ಪ್ರಾಕ್ಟೀಸ್ ಹೇಗಿದೆ ಅಂದರೆ ಸರ್, ನಿಮ್ಗೆ ಹೇಳಿದೆ ಆಗ್ಲೇ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಟ್ರಿಯಾ, ಫಿಶ್ ಅಮೈನೋ ಮತ್ತು ಜೀವಾಮೃತ, ಇದು ಮೂರು ಭಾಳ ಮೇಯ್ನಾಗಿ ಉಪಯೋಗಿಸ್ತೀನಿ ನಾನು. ಈ ವಾರ ಜೀವಾಮೃತ ಕೊಟ್ಟರೆ ನೆಕ್ಸ್ಟ್ ವಾರ ಫಿಶ್ ಅಮೈನೋ ಕೊಡ್ತೀನಿ, ಅದನ್ನು ನೆಕ್ಸ್ಟ್ ವಾರ ಲ್ಯಾಬ್ ಕೊಡ್ತೀನಿ. ಅಲ್ಲ, ಇದೇನೋ 30 ದಿವಸ ಬೇಕು ಅಂದ್ರಲ್ಲ ಫಿಶ್ ಅಮೈನೋ ಆ್ಯಸಿಡ್, ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಸರ್. 6 ಮಂತ್ ತನಕ ಯೂಸ್ ಮಾಡ್ಬೋದು ನೀವು. ಹೌದಾ? ಅಂದರೆ ನಿಮ್ಮಲ್ಲಿ ಯಾವಾಗಲೂ ರೆಡಿ ಇರುತ್ತೆ? ರೆಡಿ ಇರುತ್ತೆ ಸರ್. 2 ಬಾಟ್ಲ್ ಇದೆ, ಒಂದಾದ್ಮೇಲೆ ಒಂದು ರೆಡಿ ಇರುತ್ತೆ. ಅಂದರೆ ಗಾಜಿನ ಬಾಟ್ಲಿಗಳನ್ನು ಶೇಖರಣೆ ಮಾಡಿ ಇಟ್ಕೋತೀರಿ. ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಏನದು? ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಟ್ರಿ. ಅದನ್ನ ಯಾಕೆ ತಯಾರು ಮಾಡ್ಕೊತೀರಿ? ಇದು ಅಕ್ಕಿ ತೊಳೆದು ನೀರು ಇರುತ್ತಲ್ಲ, ಮೊದಲು 1.5 ಕೆಜಿ ಅಕ್ಕಿ ತೊಗೊಂಡ್ರೆ ನಾವು ಅದಕ್ಕೆ 100 ಗ್ರಾಮಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆಯೋದು ಸರ್. ಫಸ್ಟ್ ತೊಳೆದ ನೀರನ್ನು ಒಂದು ಗಾಜಿನ ಬಾಟಲಲ್ಲಿ ಶೇಖರಣೆ ಮಾಡಿಕೊಡೋದು, ಅದರ ಮೇಲ್ಗಡೆಗೆ ಒಂದು ವೈಟ್ ಪೇಪರ್ ಇಟ್ಟು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಡಾರ್ಕ್ನೆಸ್ ಇರೋ ಕಡೆ ಎತ್ತಿಟ್ಕೊಳ್ಳೋದು ಸರ್. ಸಮ್ಮರಲ್ಲಾದರೆ 2 ಡೇಸ್ಗೆ ಅದು ಒಳ್ಳೆ ಸ್ವೀಟ್ ಸ್ಮೆಲ್ ಬರುತ್ತೆ. ವಿಂಟರಲ್ಲಿ ಮತ್ತು ಇದರಲ್ಲಾದರೆ 3-4 ಡೇಸ್ ಅದನ್ನು ನೋಡ್ತಾ ಇರಬೇಕು ನಾವು. ಆ ಸ್ವೀಟ್ ಸ್ಮೆಲ್ ಬಂದಾಗ ಅಷ್ಟೇ ಪ್ರಮಾಣಕ್ಕೆ 1 ಲೀಟ್ರ್ ಇದ್ದರೆ ನಾವು 3 ಲೀಟ್ರ್ ನಾಟಿ ಹಸುವಿನ ಹಾಲನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಮತ್ತೆ 5 ಡೇಸಲ್ಲಿ ಮೇಲ್ಗಡೆ ಒಂದು ಕೇಕ್ ಬರುತ್ತೆ. ಆ ಕೇಕಿನ ಅಂಶ ಅಂದರೆ ಹಾಲಲ್ಲಿರುವ ಒಂದು ಗಟ್ಟಿ ಅಂಶ ಎಲ್ಲ ಮೇಲೆ ತೇಲುತ್ತೆ, ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾಗಳೇನು ಡೆವಲಪ್ ಆಗಿರುತ್ತೆ ಅದು ಕೆಳಗಡೆ ಇರುತ್ತೆ. ಆ ಮೇಲ್ಗಡೆ ಹೆಪ್ಪನ್ನು ತೆಗೆದುಬಿಟ್ಟು ಈ ಇದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದು ನೀರನ್ನು. ಅದನ್ನು ನಾವು 10 ಲೀಟ್ರಿಗೆ 100 ml ಥರ ಮಿಕ್ಸ್ ಮಾಡಿಕೊಂಡು ಬಳಸೋದು. ಇದರಿಂದ ಬೇರಿನ ಪ್ರಚೋದನೆಗಳು ಚೆನ್ನಾಗುತ್ತೆ, ಮತ್ತು ಲ್ಯಾಬ್ಗೆ ನಮ್ಮಲ್ಲಿರೋ ಕಲ್ಲುಗಳನ್ನು ನಿಧಾನಕ್ಕೆ ಕರಗಿಸುವಂಥ ಶಕ್ತಿ ಇದೆ. ಏನು ಕಲ್ಲು? ನಮ್ಮ ಭೂಮಿಯಲ್ಲಿರೋ ಕಲ್ಲುಗಳನ್ನು. ಹೌದಾ? ಅಷ್ಟು ಶಕ್ತಿ ಇದೆ ಅದಕ್ಕೆ. ಅರಿಶಿನ ಕರಗಿಸ್ಬಿಡಲ್ವೇ? ಇಲ್ಲ, ಅದು ಅದರದೇ ಕೆಲಸ ಮಾಡುತ್ತೆ ಅದು. ಹೇಳಿ ಮೇಡಮ್, ಮುಂದುವರಿಸಿ ನಿಮ್ಮ ವಿಚಾರ. ಸೊ ಈ ರೀತಿ ಜೀವಾಮೃತವನ್ನು ಅವರು ಬಳಕೆ ಮಾಡ್ಕೋಬಹುದು. ಅದಲ್ಲದೇ ನಾವು ಪಂಚಗವ್ಯ ಅಂತ ದ್ರವ ರೂಪದ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ, ಯಾಕಪ್ಪ ಇದನ್ನು ಪಂಚಗವ್ಯ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ಏನು ನಾವು ಹಸುವಿನ ಉತ್ಪನ್ನಗಳು ಏನಿದೆಯಲ್ಲ, ಸಗಣಿ, ಗಂಜಲ, ಹಾಲು, ತುಪ್ಪ, ಮೊಸರು, ಇಷ್ಟನ್ನು ಕೂಡ ನಾವಿಲ್ಲಿ ಬಳಕೆ ಮಾಡ್ಕೋತೀವಿ. ಇದನ್ನು ತಯಾರಿಸ್ಕೊಳ್ಳೋಕೆ ನಮಗೆ 1-20 ದಿನದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಮೊದಲನೇದಾಗಿ ನಾವು ಪಂಚಗವ್ಯವನ್ನು ತಯಾರು ಮಾಡ್ಕೋಬೇಕು ಅಂದರೆ, ಇದರಲ್ಲಿ ಸ್ವಲ್ಪ ಹಂತ ಹಂತವಾಗಿ ನಾವು ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಮೊದಲನೇ ದಿನ ನಾವು 1-7 ಕೆಜಿ ಸಗಣಿಯನ್ನು 2 ಕೆಜಿ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ನಂತರ 2 ದಿನಗಳ ಕಾಲ ಅದನ್ನು ಹಾಗೆ ಬಿಡಬೇಕು. ಆ ನಂತರ ಆ ಒಂದು ಮಿಶ್ರಣಕ್ಕೆ ನಾವು ಹಸುವಿನ ಗಂಜಲ 10 ಲೀಟ್ರು, ನೀರು 10 ಲೀಟ್ರು ಇದನ್ನು ಮಿಶ್ರಣ ಮಾಡಿ ಮತ್ತೆ 13 ದಿನ ಇಡಬೇಕಾಗುತ್ತೆ. ಅಂದರೆ ಒಟ್ಟು 15 ದಿನಗಳ ಕಾಲಾವಕಾಶ ಇಲ್ಲಿ ಆಯಿತು. ಈ ರೀತಿ 15 ದಿನಗಳ ಕಾಲ ಮಾಗಿದಂತಹ ಈ ಒಂದು ಮಿಶ್ರಣಕ್ಕೆ ನಾವು 2 ಲೀಟ್ರು ಎಳ್ನೀರು, 1-3 ಲೀಟ್ರು ಹಸುವಿನ ಹಾಲು ಮತ್ತು 2 ಕೆಜಿ ಬೆಲ್ಲ. ಎಳ್ನೀರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕಬ್ಬಿನ ಹಾಲನ್ನು ಕೂಡ ಬಳಕೆ ಮಾಡ್ಕೋಬೋದು. ಜೊತೆಗೆ 1 ಅಥವಾ 12 ಮಾಗಿದಂತಹ ಬಾಳೆಹಣ್ಣು ಇವನ್ನು ಮಿಶ್ರಣ ಮಾಡಿ ನಾವು ಇಡಬೇಕು. ಒಟ್ಟು ಮೊದಲ 15 ದಿನಗಳು. ಆನಂತರ ಈ ಒಂದು ಮಿಶ್ರಣಕ್ಕೆ ಸೇರಿಸಿದಂತಹ ಎಳ್ನೀರು, ಬಾಳೆಹಣ್ಣು, ಹಾಲು, ಮೊಸರು ಇವುಗಳನ್ನ ಸೇರಿಸಿದ ನಂತರ ನಾವು ಒಟ್ಟಾರೆ ಇನ್ನು 5 ದಿನ ಬಿಡಬೇಕಾಗುತ್ತೆ. ಅಂದರೆ 20 ದಿನಗಳಾಯಿತು. ಸೊ 21 ದಿನಕ್ಕೆ ಈ ಒಂದು ಪಂಚಗವ್ಯ ಮಿಶ್ರಣ ಸಿದ್ಧ ಆಗಿರುತ್ತೆ. ಈ ಪಂಚಗವ್ಯ ಮಿಶ್ರಣ ಸ್ವಲ್ಪ ತಿಕ್ಕಾಗಿ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಫಿಲ್ಟರ್ ಮಾಡಿಕೊಂಡು ಡ್ರಿಪ್ ಮುಖಾಂತರ ಕೊಡ್ಬೋದು ಅಥವಾ ಸಿಂಪರಣೆ ಮುಖಾಂತರ ಕೊಡ್ಬೋದು. ಫಿಲ್ಟರ್ ಮಾಡೋದು ಹೇಗೆ? ಅದನ್ನು ಸೋದಿಸ್ಕೊಳ್ಳೋದು, ಒಂದು ಬಟ್ಟೆ ಆ ಒಂದು ಏನು ನಾವು ಮಿಶ್ರಣ ಮಾಡ್ಕೊಳ್ತೀವಲ್ಲ ಆ ಒಂದು ಡ್ರಮ್ ಅಥವಾ ಒಂದು ಪಾತ್ರೆಯ ಬಾಯಿಗೆ ಒಂದು ತೆಳುವಾದಂತಹ ಬಟ್ಟೆಯನ್ನು ಇದು ಮಾಡಿಕೊಂಡು ಅದನ್ನು ನಾವು ಸೋಸ್ಕೋಬೋದು. ಈ ರೀತಿ ಸೋಸಿದಂತಹ ಲಿಕ್ವಿಡನ್ನು 100 ಲೀಟ್ರ್ ನೀರಿಗೆ 1-3 ಲೀಟ್ರ್ ಪಂಚಗವ್ಯವನ್ನು ಸೇರಿಸ್ಕೊಂಡು ನಾವು ಅದನ್ನು ಬಳಕೆ ಮಾಡ್ಕೋಬೋದು. ತಾವು ತಯಾರು ಮಾಡ್ತೀರಿ ಸಂಪತ್ ಕುಮಾರ್? ಮಾಡ್ತೀವಿ. ನೀವು ಹೇಗೆ ಮಾಡ್ತೀವಿ? ನಾವು ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾನು ಮಾಡೋದು ಮೊದಲನೇ ದಿನ ತುಪ್ಪ ಮತ್ತು ಸಗಣಿನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಚೆನ್ನಾಗಿ ಇಚ್ಕಿ ಇಚ್ಕಿ. ಅದನ್ನು ಪಕ್ಕ ಮಿಕ್ಸ್ ಆಗಬೇಕು. ಅಷ್ಟು ಮಿಕ್ಸ್ ಆದಮೇಲೆ ಅದನ್ನು 2 ದಿನ ಇಡ್ತೀನಿ. ಆನಂತರ ಅದಕ್ಕೆ ಮೊಸರು ಹಾಕ್ಕೊಳ್ತೀನಿ. ಆನಂತರ ಅದಕ್ಕೆ ಹಾಲು ಹಾಕ್ಕೊಳ್ತೀನಿ. ಒಂದೊಂದು ದಿನ ಗ್ಯಾಪ್ ಇರುತ್ತೆ ಎಲ್ಲದಕ್ಕೂ. ಆನಂತರ ಗಂಜಲ ಹಾಕ್ಕೊಳ್ತೀನಿ. ಆನಂತರ ಎಳ್ಳೀರು, ಆಮೇಲೆ ಬಾಳೆಹಣ್ಣು ಹಾಕ್ಕೊಳ್ತೀನಿ, ಆಮೇಲೆ ಬೆಲ್ಲ ಹಾಕ್ತೀನಿ. ಇದು ಸ್ವಲ್ಪ ನಂದು ರಿವರ್ಸ್ ಆಗಿದೆ. ನಾನು ಮಾಡ್ತಾ ಅಂದರೆ ಒಂದೊಂದು ದಿವಸ ಆದಮೇಲೆ ಹಾಕ್ತೀನಿ. ಈ ಥರ ಒಂದು 15-20 ದಿನ ಟೈಮ್ ತೊಗೊಳುತ್ತೆ. 20 ದಿನ ಟೈಮ್ ತೊಗೊಂಡ್ಮೇಲೆ 1-10 ದಿನ ಹಾಗೆ ಇಡ್ತೀವಿ ಅದನ್ನು. ಸೊ ಅವಾಗ ಅದು ಕಂಪ್ಲೀಟಾಗಿ ಪ್ರಿಪೇರ್ ಆಗಿರುತ್ತೆ. ಓಕೆ, ಅದನ್ನು ಯಾವ ರೀತಿ ಬಳಕೆ ಮಾಡೋದು? ನಾವು ಇದನ್ನು ಏನು ಮಾಡ್ತೀನಿ, ಇನ್ನೊಂದು ಪಾತ್ರೆಗೆ ಇದನ್ನು ಫಿಲ್ಟರ್ ಮಾಡಿಕೊಂಡು ಅದನ್ನು ನಾನು 1 ಲೀಟ್ರ್ ಪಂಚಗವ್ಯಕ್ಕೆ 200 ಲೀಟ್ರ್ ನೀರು ತಗೊಳ್ತೀನಿ. ಇದನ್ನು ಸ್ಪ್ರೇ ಮಾಡೋದಕ್ಕೆ ಸಿಂಪರಣೆ ಸಿಂಪರಣೆಗೆ ಭೂಮಿಗೆ ಕೊಡೋದಾದರೆ 100 ಲೀಟ್ರ್ಗೆ 3 ಲೀಟ್ರ್ ಪಂಚಗವ್ಯನ ಸೇರಿಸ್ಕೊಳ್ತೀನಿ. ಅದೇ ಆ ಥರ ವ್ಯತ್ಯಾಸ, ಇದು ಎಲೆಗಳಿಗೆ ಅಬ್ಸರ್ಪ್ಷನ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಸೊ ಭೂಮಿಯಲ್ಲಿ ಜೀವಾಣುಗಳು ಜಾಸ್ತಿ ಇರೋದ್ರಿಂದ ಅದನ್ನು ಬೇಗ ಸಕ್ ಮಾಡ್ಕೊಳ್ಳುತ್ತೆ. ಈ ಒಂದು ಇದರಲ್ಲಿ ಅದನ್ನು ವೇರಿ ಮಾಡ್ಕೊಳ್ತೀವಿ. ಅಂದರೆ ನಿಮ್ಮ ಪ್ರಕಾರ ಪಂಚಗವ್ಯನ ಭೂಮಿಗೆ ಕೊಡೋದು ಒಳ್ಳೆಯದು, ಸಿಂಪರಣೆ ಎರಡೂ ಒಳ್ಳೆಯದು ಸರ್. ಅಂದರೆ ಎರಡನ್ನೂ ಮಾಡಬೇಕು, ಎರಡು ಒಳ್ಳೆಯದು. ಹೇಗೆ ನಾವು ತುಪ್ಪನ ಬಾಯಲ್ಲಿ ತೊಗೊಳ್ತೀವಿ, ಎಣ್ಣೆನ ತಲೆಗೆ ಹಚ್ಕೊಳ್ತೀವಿ, ಮಸಾಜ್ ಮಾಡ್ಕೊಳ್ತೀವಿ ಎಣ್ಣೆ ನಮಗೆ, ಹಾಗೆ ಇದು ಎರಡೂ ರೀತಿಯೂ ಕೆಲಸ ಮಾಡುತ್ತೆ. ಆದರೆ ತುಪ್ಪನಲ್ಲಿ ಮಸಾಜ್ ಮಾಡಲ್ವಲ್ಲ? ಮಾಡ್ತೀವಿ ಸರ್, ತುಪ್ಪ ಯಥೇಚ್ಛವಾಗಿದ್ದರೆ ಅದು ತುಂಬ ಶ್ರೇಷ್ಠವಾದದ್ದು. ಹೌದು, ಓಕೆ, ಹೊಸ ವಿಚಾರ ಆಯಿತು, ಒಳ್ಳೆಯದೇ ಬಿಡಿ. ಅಂದರೆ ಈಗ ಭೂಮಿಗೂ ಹಾಕ್ತೀರಿ, ಸ್ಪ್ರೇನೂ ಮಾಡ್ತೀರಿ. ಓಕೆ, ಭೂಮಿಗೆ ಹಾಕೋದಾದರೆ ಯಾವ ವಿಧಾನದಲ್ಲಿ ಹಾಕ್ತೀರಿ? ವೆಂಚೂರಲ್ಲೇ ಕಳಿಸ್ಕೊಡ್ತೀವಿ. ವೆಂಚೂರಲ್ಲೇ ಈಗಾಗಲೇ 3 ಅದಲ್ಲ ನಿಮ್ಮ ಹತ್ರ ಕಳಿಸೋಕ್ಕೆ, ಇದನ್ನು ಯಾವ ವಾರ ಕಳಿಸ್ತೀರಿ? ಅದನ್ನು ಏನು ಮಾಡ್ತೀವಿ ಅಂದರೆ ಸರ್, ಇನ್ ಬಿಟ್ವೀನ್ ನೋಡ್ಕೊಳ್ತೀವಿ. ಹೌದೇ, ನಮ್ಮ ಹತ್ರ ರೆಡಿ ಇತ್ತು, ಈ ಜೀವಾಮೃತ 2 ದಿನ ಮುಂದೆ ಹೋಗ್ತಾ ಇದೆ ಅಂದವಾಗ ಪ್ರಿಪ್ರೇಷನ್ನು, ಇದ್ರ ಮಧ್ಯದಲ್ಲಿ ಕಳಿಸ್ಕೊಳ್ತೀವಿ. ಭಾಳ ಸುಖವಾಗಿ ಬೆಳೀತಾವೆ ಅನ್ಸುತ್ತೆ ನಿಮ್ಮ ಅರಿಶಿನ. ಅದ್ಭುತವಾಗಿ ಬೆಳೆಯುತ್ತೆ ಅಲ್ವೇ? ಯಾವುದೇ ಟೆನ್ಷನ್ ಇಲ್ಲ. ಓಕೆ, ಏನು ಟ್ರೀಟ್ಮೆಂಟ್ ನೋಡಿ ಅಲ್ವೇ, ಹಾಲು ಮೊಸರು ಬೆಣ್ಣೆ ತುಪ್ಪ ಬಾಳೆಹಣ್ಣಿನ ರಸಾಯನ ಮನುಷ್ಯರಿಗಿಂತ ಚೆನ್ನಾಗಿ ಬೆಳೆಗೆ ಕೊಡ್ತಾ ಇದ್ದೀರಿ. ಹೇಳಿ ಮೇಡಮ್, ಇನ್ಯಾವ ದ್ರವ ರೂಪದ ಗೊಬ್ಬರವನ್ನು ಬಳಸಬಹುದು? ಸೊ ಈ ಜೀವಾಮೃತ, ಬೀಜಾಮೃತ, ಪಂಚಗವ್ಯ ಇವುಗಳ ಜೊತೆಗೆ ನಾವು ಎರೆಜಲ ಅಂತ ಮುಖ್ಯವಾಗಿ ಹೇಳ್ತೀವಿ. ಎರೆಜಲ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಏನಿಲ್ಲ, ಎರೆಹುಳುವಿನ ಒಂದು ತೊಳೆದಂತ ಸ್ನಾನ ಮಾಡಿಸಿದಂತ ನೀರು ಏನಿರುತ್ತಲ್ಲ ಅದನ್ನ ನಾವು ಎರೆಜಲ ಅಂತ ಕರಿತೀವಿ. ಹೌದು, ಅದು ಯಾಕಂತಂದ್ರೆ ಅದರ ತಿಂದಂತ ಒಂದು ಸಾವಯವ ತ್ಯಾಜ್ಯದಿಂದ ಹೊರಬರತಕ್ಕಂತ ಹಿಕ್ಕೆಗಳು ಎರೆಗೊಬ್ಬರವಾಗಿ ನಮ್ಗೆ ಎಷ್ಟು ಬಹಳ ಪ್ರಮುಖವಾದಂತಹ ಅಂಶಗಳನ್ನ ಹೊಂದಿರುತ್ತೋ ಅದೇ ರೀತಿ ಎರೆಜಲ ಅಂದ್ರೆ ಅದರ ಮೈ ಮೇಲೆ ಇರತಕ್ಕಂತ ಸ್ರವಿಕೆ ಏನಿರುತ್ತಲ್ಲ ಅದರಲ್ಲೂ ಕೂಡ ಸಾಕಷ್ಟು ನಮ್ಗೆ ಬೆಳೆಗಳಿಗೆ ಉಪಯೋಗ ಆಗ್ತಕ್ಕಂತ ಹಾರ್ಮೋನ್ಗಳು, ಪ್ರಚೋದಕಗಳು ಮತ್ತೆ ನ್ಯೂಟ್ರಿಯೆಂಟ್ಸ್ಗಳು ಇರುತ್ತೆ. ಈ ಎರೆಜಲವನ್ನು ಯಾವ ರೀತಿ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಅಂದರೆ, ನಿಮ್ಮಲ್ಲಿ ನೀವು ಎರೆಗೊಬ್ಬರ ಮಾಡ್ತಾ ಇದ್ದೀರಾ, ಆಲ್ರೆಡಿ ನಿಮ್ಮ ಹತ್ರ ಎರೆಹುಳುಗಳ ಸಂಖ್ಯೆ ಸಾಕಷ್ಟು ಇದೆ ಅಂದರೆ ನೀವು ನೇರವಾಗಿ ಎರೆಹುಳುಗಳನ್ನು ಒಂದು ನೀರಿನಲ್ಲಿ ತೊಳೆದು ಆ ನೀರನ್ನು ನೀವು ಸಿಂಪರಣ ದ್ರಾವಣವಾಗಿ ಬಳಕೆ ಮಾಡ್ಕೋಬಹುದು. ಇನ್ನೊಂದು ಸರಳವಾದಂಥ ವಿಧಾನ ಅಂತ ಹೇಳಿದ್ರೆ, ಒಂದು ನಾವು ಏನು ಒಂದು ಡ್ರಮ್ ಅಂತ ಹೇಳ್ತೀವಿ, ನಮಗೆ ಏನು ಇವಾಗಲೇ ಸಿಮೆಂಟ್ ಡ್ರಮ್ಗಳು ಲಭ್ಯ ಇದೆಯಲ್ಲ, ಆ ರೀತಿ ಡ್ರಮ್ನಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು 200 ಲೀಟ್ರ್ ಕೆಪಾಸಿಟಿ ಅಂತಹ ಆಕಾರದಂತಹ ಒಂದು ಡ್ರಮ್ಮನ್ನು ನಾವು ತಗೊಂಡ್ರೆ ಅದರಲ್ಲಿ ಒಂದು ಡ್ರಮ್ಗೆ ತಳಭಾಗದ ಪದರದಲ್ಲಿ ಒಂದು ರಂಧ್ರ ಇರತಕ್ಕಂಥ ಪಾತ್ರೆಯನ್ನು ಉಲ್ಟಾ ಮಾಡಿ ಇಡಬೇಕು. ಅದರ ಮೇಲೆ ನಾವು ಮರಳು ಮತ್ತು ಇಟ್ಟಿಗೆ ಚೂರುಗಳು ಇವುಗಳನ್ನು ಒಂದು ಪದರವಾಗಿ ತುಂಬಬೇಕು. ಅದರ ಮೇಲ್ಗಡೆ ಇನ್ನೊಂದು ಪದರದಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ತುಂಬ್ತೀವಿ. ಅದರ ಮೇಲೆ ಒಂದು ಸಾವಯವ ತ್ಯಾಜ್ಯ ಕಳೆತಿರ್ತಕ್ಕಂಥ ಒಂದು ಸಾವಯವ ತ್ಯಾಜ್ಯವನ್ನು ತುಂಬ್ತೀವಿ. ಅದರ ಮೇಲೆ ಸಗಣಿಯನ್ನು ಹಾಕ್ತೀವಿ. ಸೊ ಅದರ ಮೇಲೆ ನಾವು ನೀರನ್ನು ಹಾಕ್ತಾ ಬರ್ತೀವಿ. ಸೊ ಈ ಒಂದು ಸಾವಯವ ಗೊಬ್ಬರವನ್ನು ಏನು ತುಂಬ್ತೀವಲ್ಲ ಅಲ್ಲಿ ನಾವು ಒಂದು 20 ಕೆಜಿ ವೇಸ್ಟನ್ನು ತುಂಬ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ 1 ಕೆಜಿಯಷ್ಟು ನಾವು ಎರೆಹುಳುವನ್ನು ಬಿಡ್ತೀವಿ. ಸೊ ಈ ರೀತಿಯಾದಂಥ ಒಂದು ಡ್ರಮ್ ಸೆಟಪ್ ಏನು ನಾವು ಮಾಡಿರ್ತೀವಿ ಆ ತಳಭಾಗದಲ್ಲಿ ನಾವು ಒಳಗಡೆ ಸೇರಿಸಿರ್ತಕ್ಕಂಥ ರಂಧ್ರ ಭಾಗದ ಪಾತ್ರೆ ಏನಿರುತ್ತೆ ಅಥವಾ ಒಂದು ಡಬ್ಬ ಏನಿರುತ್ತೆ ಅದು ಮತ್ತು ಹೊರಗಡೆಯಿಂದ ಇವೆರಡಕ್ಕೂ ಸಂಪರ್ಕದಲ್ಲಿ ಇರೋ ರೀತಿಯಲ್ಲಿ ಒಂದು ನಲ್ಲಿಯನ್ನು ನಾವು ಸೇರಿಸಿಟ್ಕೊಂಡಿರ್ತೀವಿ. ಆ ನಲ್ಲಿಯ ಮೂಲಕ ನಾವು ಎರೆಜಲವನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸೊ ಈ ರೀತಿ ಪದರ ಪದರವಾಗಿ ತುಂಬಿದಂಥ ನಂತರ ಪ್ರತಿದಿನ ಒಂದು 5 ಲೀಟ್ರಷ್ಟು ನೀರನ್ನು ಆ ಒಂದು ಮೇಲ್ಭಾಗದಲ್ಲಿ ಹಾಕ್ತಾ ಬರ್ತೀವಿ. ನೀರು ಹಾಕಿದ್ರೆ ಅನುಕೂಲ, ಗಂಜಲದಲ್ಲಿ ನೇರವಾಗಿ ಹಾಕಬಾರ್ದು, ನಾವು ಅದನ್ನು ಡೈಲ್ಯೂಟ್ ಮಾಡಿ ಹಾಕಬೇಕಾಗತ್ತೆ. ಹಾಗಾಗಿ ಯಾಕಂದರೆ ಈಗ ಆಲ್ರೆಡಿ ನಾವು ಸಗಣಿಯನ್ನು ತುಂಬಿರ್ತೀವಿ, ಸೊ ಒಂದು ಹೆಚ್ಚಿನ ಒಂದು ಉಷ್ಣಾಂಶ ಕ್ರಿಯೇಟ್ ಆಗಿಬಿಡುತ್ತೆ ಗಂಜಲ ಹಾಕಿದ್ರೆ. ಹಾಗಾಗಿ ನೀರನ್ನ ಹಾಕೋದ್ರಿಂದ ಸಾಕಾಗುತ್ತೆ, ಯಾಕಂದರೆ ನಾವಲ್ಲಿ ಸಗಣಿನೂ ಹಾಕಿರ್ತೀವಿ, ತ್ಯಾಜ್ಯನೂ ಹಾಕಿರ್ತೀವಿ, ಎರೆಹುಳೂ ಇರುತ್ತೆ. ಹಾಗಾಗಿ ಪದರ ಪದರವಾಗಿರೋದ್ರಿಂದ ನೀರು ಹಾಕಿದ್ರೆ ಅನುಕೂಲ. ಮೇಲ್ಗಡೆ 5 ಲೀಟ್ರ್ ಹಾಕಿದ್ರೆ ಕೆಳಗಡೆ ಎಷ್ಟು ಸಂಗ್ರಹ? 5 ಲೀಟ್ರನ್ನ ನಾವು 20 ದಿನಗಳ ಕಾಲ ಹಾಕಬೇಕು. ಪ್ರತಿನಿತ್ಯ 5-5 ಲೀಟ್ರ್ ಹಾಕ್ತಾ ಬರಬೇಕು. ಆ ರೀತಿ ಹಾಕಿದ ನಂತರ ನಾವು ಒಂದು 25 ದಿನಗಳ ನಂತರ ಆ ನೀರನ್ನು ಕಲೆಕ್ಟ್ ಮಾಡ್ಕೋಬಹುದು. ಅಷ್ಟು ಬಂದ್ಬಿಡುತ್ತೆ? ಇಲ್ಲ, ಹಂತ ಹಂತವಾಗಿ ನೀವು ಮೊದಲನೇ ದಿನ 10 ಲೀಟ್ರ್ ಕಲೆಕ್ಟ್ ಮಾಡ್ಕೋಬಹುದು. ಆ ರೀತಿ ಹಂತ ಹಂತವಾಗಿ ಇನ್ನು 20 ದಿನ ಏನು ನಾವು ನೀರು ಹಾಕಿರ್ತೀವಿ, ನೆಕ್ಸ್ಟ್ 10 ದಿನ 30 ದಿನಗಳವರೆಗೂ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬಹುದು. ಈ ರೀತಿ ಕಲೆಕ್ಟ್ ಮಾಡ್ಕೊಂಡಂತಹ ಏನು ಎರೆಜಲ ನಮಗೆ ಬರುತ್ತೆ ಅದನ್ನು ನೀವು ಸಿಂಪರಣೆಗೆ ಬಳಸ್ತೀರ ಅಂತ ಹೇಳಿದ್ರೆ, 1 ಪ್ರಮಾಣದಲ್ಲಿ ಎರೆಜಲ, 10 ಪ್ರಮಾಣದಲ್ಲಿ ನೀರು. ಸೊ 10 ಲೀಟ್ರ್ ನೀರಿಗೆ 1 ಲೀಟ್ರನ್ನ ಬಳಕೆ ಮಾಡ್ಕೋಬಹುದು. ಸರ್ ಈಗ 2 ಮಂತ್ಸ್ ಆಯ್ತು ಸರ್ ಸ್ಟಾರ್ಟ್ ಮಾಡಿ ನಾನು. ಮೇಡಮ್ ಹೇಳಿದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೇನೆ. 200 ಲೀಟರ್ ಡ್ರಮ್ಮು, ಅದಕ್ಕೆ ಬಾಟಮಲ್ಲಿ ನೆಲ್ಲಿ ಫಿಟ್ ಮಾಡ್ಕೊಂಡಿದ್ದೀವಿ. ಮೊದಲನೇ ಪದರವಾಗಿ ನಾನು ಕಾಯಿ ಸುಲಿದ ಮೊಟ್ಟೆಗಳನ್ನು ಹಾಕ್ಕೊಂಡಿದ್ದೇನೆ. ಅದರ ಮೇಲೆ ಅರಿಶಿನ ಬೇಯಿಸಿದಾಗ ಒಂದಷ್ಟು ಹಿಜ್ಜಲುಗಳು ಬಂದಿತ್ತು, ಆ ಹಿಜ್ಜಲ್ದು ಒಂದು ಲೇಯರ್ ಹಾಕ್ಕೊಂಡಿದ್ದೇನೆ. ಅದ್ರ ಮೇಲೆ ಕೃಷಿ ತ್ಯಾಜ್ಯಗಳನ್ನು ಹಾಕ್ಕೊಂಡಿದ್ದೀನಿ. ಎಸ್ಪೆಷಲಿ ನಾನು ಅದರಲ್ಲಿ ಬಾಳೆದಿಂಡುಗಳನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಚೂರು ಚೂರು ಚೂರು ಮಾಡಿ ಎರೆಹುಳಿಗೆ ಬಾಳೆದಿಂಡು ಬಹಳ ಇಷ್ಟವಾದ ಒಂದು ಇದು. ಮತ್ತು ಹಸಿರೆಲೆ, ನನ್ನ ಬೇಲಿನಲ್ಲಿ ಸಿಗೋ ಹಸಿರೆಲೆಗಳನ್ನು ಚೂರು ಚೂರು ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಡಿಕಂಪೋಸ್ ಆಗಿರೋದನ್ನು ಅಲ್ಲಿಗೆ ಹಾಕಿರೋದು ಡ್ರಮ್ಗೆ, ಡೈರೆಕ್ಟಾಗಿ ಹಸಿರು ಹಾಕಿಲ್ಲ ನಾನು. ಭೂಮಿ ಮೇಲೆ ಇಟ್ಟು ಅದನ್ನು ಅರ್ಧ ಡಿಕಂಪೋಸ್ ಮಾಡಿ ಅದನ್ನು ಹಾಕ್ಕೊಂಡು ಅದಕ್ಕೆ ಸಗಣಿ ಬಗಡನ ಸೇರಿಸ್ಕೊಂಡು, ನನ್ನ ಹತ್ರ ಗೋಬರ್ ಗ್ಯಾಸ್ ಇದೆ, ಅದರಲ್ಲಿ ಬರೋ ಸ್ಲರಿನ ಉಪಯೋಗಿಸ್ಕೊಂಡು ಅದ್ರ ಮೇಲೆ ಹಾಕಿ ಅದರ ಮೇಲ್ಗಡೆ ಒಂದು ಮಡಕೆನಲ್ಲಿ ಒಂದು ಹೋಲ್ ಮಾಡಿ ಅದರಲ್ಲಿ 5-10 ಲೀಟರ್ ನೀರು ಹಾಕಿರ್ತೇನೆ. ಅದು ನಿಧಾನಕ್ಕೆ ಒಂದೊಂದೇ ಹನಿ ಹನಿ ಬೀಳ್ತಾ ಹೋಗುತ್ತೆ. ಸೊ ಒಂದು 15 ಡೇಸ್ ಆದ್ಮೇಲೆ ಇಲ್ಲಿ ಕೆಳಗಡೆ ಹನಿ ಹನಿ ಆಗಿ ಬಂದು ಕಲೆಕ್ಟ್ ಆಗುತ್ತೆ ನನಗೆ. ಒಳ್ಳೆ ಐಡಿಯಾ. 1 ಕೆಜಿಯಿಂದ 2 ಕೆಜಿ ಎರೆಹುಳ ಒಂದು ಡ್ರಮ್ಗೆ ಬಿಡ್ತಾ ಇದ್ದೀನಿ. ಹೌದಾ? ಈ ಡ್ರಮ್ ಅನ್ನ ಎಷ್ಟು ದಿನಗಳ ಕಾಲ ಬಳಕೆ ಮಾಡ್ಕೋಬಹುದು ಸರ್? 3 ಸರಿ ಅದನ್ನ ಬಳಸಬಹುದು ಸರ್. 3ನೇ ಸರಿಗೆ ಅದು ಒಳ್ಳೆ ಎರೆ ಗೊಬ್ಬರ ಹಾಕ್ಬಿಟ್ಟಿರ್ತದೆ, ನಮ್ಗೆ ಗೊತ್ತಾಗುತ್ತೆ ಎರೆ ಗೊಬ್ಬರ ಹಾಕ್ಬಿಟ್ಟಿರ್ತದೆ, ಅವಾಗ ಅದನ್ನ ಮತ್ತೆ ಚೇಂಜ್ ಮಾಡ್ತೀವಿ. ಇದ್ದಲನ್ನೇನಾದ್ರೂ ಬಯೋಚಾರ್ ರೀತಿ ಬಳಸ್ತೀರಾ? ಬಯೋಚಾರ್ ನಾನು ಮಾಡ್ತಾ ಇದ್ದೀನಿ ಸರ್. ನೀವೇ ಮಾಡ್ತಾ ಇದ್ದೀನಿ? ಹೇಗೆ ಮಾಡ್ತೀರಿ? ಮೆಟಲ್ ಡ್ರಮ್ ಇದೆ, ಮೆಟಲ್ ಡ್ರಮ್ ಅಲ್ಲಿ 3 ಇಂಚಸ್ ಹೋಲ್ ಮಾಡಿದ್ದೀನಿ, ಟಾಪ್ ಇದಕ್ಕೂ 3 ಇಂಚಸ್ ಹೋಲ್ ಮಾಡಿದ್ದೀನಿ, ಮಧ್ಯದಲ್ಲಿ ಒಂದು GI ಪೈಪ್ನ ಹಾಕಿದ್ದೀನಿ 3 ಇಂಚಸ್. ಆ 3 ಇಂಚಸ್ ಹಾಕ್ಬಿಟ್ಟು ಮೇಲ್ಗಡೆ ಕ್ಯಾಪ್ ತೆಗೆದು ಎಲ್ಲ ಕೃಷಿ ಒಣಗಿದ ತ್ಯಾಜ್ಯಗಳೇನಿರುತ್ತೆ ಅದನ್ನೆಲ್ಲ ಅಲ್ಲಿಗೆ ಜೋಡಿಸಿರ್ತೀನಿ ಸರ್. ಒಳಗಡೆಗೆ ಕರಟ ಬಳಸ್ತಾರೆ? ಎಲ್ಲಾನು ಬಳಸ್ಬೋದು ಸರ್, ಎಲೆನೂ ಬಳಸ್ಬೋದು, ಸ್ಟ್ರಾ ಕೂಡ ಬಳಸ್ಬೋದು ನೀವು. ಸ್ಟ್ರಾ ಅಂದ್ರೆ ಹುಲ್ಲಿನಾಗ ಹುಲ್ಲು ಬಳೆ ಉಳಿಕೆಗಳನ್ನು ಕೂಡ ಬಳಸ್ಬೋದು ನೀವು. ಎಲ್ಲ ಒಣಗಿರೋದನ್ನ ಅಲ್ಲಿಗೆ ಹಾಕಿ. ಎಳ್ನೀರು ಕುಡಿಯೋ ಸ್ಟ್ರಾ ಅನ್ಕೊಂಬಿಟ್ಟಿದ್ದೆ, ಪ್ಲಾಸ್ಟಿಕ್ ಆಗ್ಬಿಡುತ್ತೆ. ಸೊ ಇದನ್ನ ನಾನು ಕೆಳಗಡೆಯಿಂದ ಬೆಂಕಿ ಕೊಡ್ತೀವಿ, ಮೇಲ್ಗಡೆ ಮುಚ್ಚಿರ್ತೀವಿ, ಮತ್ತೆ ಹೇರ್ ಟೈಟ್ ಮಾಡ್ತೀವಿ. ಬಯೋಚಾರ್ನ ಅರಿಶಿನಕ್ಕೆ ಬಳಸ್ತೀರಾ? ಭೂಮಿಗೆ ಬಳಸ್ತೀನಿ ಸರ್. ಭೂಮಿಗೆ ಅಲ್ಲ, ಅರಿಶಿನಕ್ಕೂ ಎಲ್ಲ ಬೆಳೆಗೂ ಬೆಳೆಸ್ತೀನಿ ಸರ್. ಹೌದಾ? ಏನು ಅನುಕೂಲ ಕಂಡಿದ್ದೀರಿ ಸರ್? ಜೀವಾಣುಗಳಿಗೆ ಮನೆ ಮಾಡಿಕೊಟ್ಟಂಗೆ, ನಮ್ಗೆ ಹೇಗೆ ಮನೆ ಇದೆ ಅದೇ ರೀತಿ ಜೀವಾಣುಗಳಿಗೆ ಮನೆ ಮಾಡಿಕೊಟ್ಟಂಗೆ. ಮತ್ತೆ ಈ ಏನು ನಾವು ಕಾರ್ಬನ್ ಲೆವೆಲ್ ಅಂತೀವಿ ಅದನ್ನು ಭಾಳ ಬೇಗ ನಮ್ಮ ಭೂಮಿಗೆ ಕೊಟ್ಟಂಗಾಗುತ್ತೆ. ಗುಡ್. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಸ್ತೀರಿ ಬಯೋಚಾರ್ನ? ನನಗೆ ಸಾಧ್ಯವಾದಷ್ಟು ಸರ್. 6 ತಿಂಗಳಲ್ಲಂತೂ 2 ಡ್ರಮ್ ಮಾಡ್ಕೊಳ್ತೀನಿ ಸರ್. ನಾನು ಮನೇನೆ ತುಂಬ ಆಗ್ಬಿಟ್ರೆ ಆಗಲ್ಲ ಸರ್. ಆಗಲ್ವೇ? ಆಗಲ್ಲ, ಅವೇ ಮುರ್ಕತಾ ಇರ್ತಾವ ಮನೇನ. ಈ ಬಯೋಚಾರ್ಜ್ ಎಷ್ಟು ಕೊಟ್ರು ಏನು ತೊಂದರೆ ಇಲ್ಲ ಸರ್ ಸದ್ಯ ಈಗ ನಮ್ಮ ಭೂಮಿ ಇರೋ ಪರಿಸ್ಥಿತಿನಲ್ಲಿ. ಓಕೆ ಓಕೆ, ಸಂತೋಷ. ಆಮೇಲೆ ಇನ್ನೇನಾದರೂ ವಿಶೇಷವಾದ ಮಾಡ್ಬೇಕು? ವಿಶೇಷವಾದದ್ದು ಒಟ್ಟಾರೆಯಾಗಿ ನಮ್ಮಲ್ಲಿ ಏನು ನಾವು ಬೀಜಾಮೃತ ಆಗಲಿ ಜೀವಾಮೃತ ಆಗಲಿ ಪಂಚಕವ್ಯ ಆಗಲಿ ಎರೆಜಲ ಆಗಲಿ ಇವೆಲ್ಲ ನಾವು ತಯಾರು ಮಾಡಿಕೊಂಡಂತಹ ಮಿಶ್ರಣಗಳು, ಇವನ್ನ ನಾವು ಹಂತ ಹಂತವಾಗಿ ಬಳಕೆ ಮಾಡ್ಕೋಬಹುದು. ಇದಲ್ದಂತೆ ಸುಲಭವಾಗಿ ನಮಗೆ ಸಿಗ್ತಕ್ಕಂಥದ್ದು ನೇರವಾಗಿ ನಾವು ಅದನ್ನು ಬಳಸ್ತೀವಿ ಅನ್ನೋದಾದರೆ ಗೋಮೂತ್ರವನ್ನ ಬಳಸ್ಕೋಬಹುದು, ಗಂಜಲ ಸಿಗುತ್ತಲ್ಲ. ಸೊ ಅದನ್ನ ನಾವು 1 ಲೀಟರ್ ನೀರಿಗೆ ಒಂದು 20-25 ml ನಷ್ಟು ಗಂಜಲವನ್ನ ಹಾಕೊಂಡು ಸಿಂಪರಣೆ ನಾವು ಬಳಕೆ ಮಾಡ್ಕೋಬಹುದು. ದ್ರವ ರೂಪದ ಗೊಬ್ಬರಗಳಿಗೆ ತಾವೇನಾದ್ರೂ ಜೀವಾಣುಗಳನ್ನ ಬಳಕೆ ಮಾಡೋದಕ್ಕೆ ಶಿಫಾರಸು ಮಾಡ್ತೀರಾ? ಖಂಡಿತವಾಗಿ ಸರ್. ಯಾವ್ಯಾವ್ದನ್ನ ಬಳಸಬಹುದು ಅಂತೀರಿ? ನಾವು ದ್ರವ ರೂಪದ ಗೊಬ್ಬರಗಳು ಏನ್ ತಯಾರು ಮಾಡ್ಕೊಡ್ತೀವಿ ಇವೆಲ್ಲದಕ್ಕೂ ನಮಗೆ ಪೂರಕವಾಗಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಲಭ್ಯ ಇರತಕ್ಕಂತ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮನಸ್ ಇರ್ಬೋದು, ಫೆಸಿಲೋಮೈಸಿಸ್ ಇರ್ಬೋದು. ಸೊ ಇವೆಲ್ಲ ಏನಂತ ಹೇಳಿದ್ರೆ ಒಂದು ರೋಗನಾಶಕ ಶಿಲೀಂಧ್ರಗಳಾಗಿ ಕೆಲಸ ಮಾಡ್ತಕ್ಕಂಥವು, ಜೈವಿಕ ಪೀಡನಾಶಕಗಳು ಅಂತ ನಾವು ಕರಿತೀವಿ. ಯಾವಾಗ ನಮ್ಮ ಸಾವಯವ ರೂಪದ ಗೊಬ್ಬರಗಳಲ್ಲಿ ಇವುಗಳನ್ನು ಸೇರಿಸಿ ಒಂದು ಮೌಲ್ಯವರ್ಧನೆ ನಾವು ಮಾಡ್ಕೋತೀವೋ ಅಂತ ಸಂದರ್ಭದಲ್ಲಿ ನಮಗೆ ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಏನು ಮಣ್ಣಲ್ಲಿ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ನಾವು ಸಾವಯವ ಗೊಬ್ಬರಗಳನ್ನ ಬಳಸ್ತೀವಿ, ಅವುಗಳಲ್ಲಿ ಮಣ್ಣಿನಿಂದ ಹರಡ್ತಕ್ಕಂಥ ಕೆಲವು ರೋಗಾಣುಗಳಿರುತ್ತೆ, ಅಂಥ ರೋಗಗಳ ವಿರುದ್ಧವಾಗಿ ಈ ಒಂದು ಶಿಲೀಂಧ್ರನಾಶಕಗಳು ಜೈವಿಕ ಪೀಡನಾಶಕಗಳು ಏನು ಕರಿತೀವಿ ನಾವು ಇವುಗಳನ್ನ ಸೇರಿಸಿ ಬಳಸಿದಾಗ ಅದು ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ. ಸಾಕಷ್ಟು ರೋಗಗಳನ್ನ ಮಣ್ಣಿನಿಂದ ಹರಡತಕ್ಕಂಥದ್ದಲ್ಲೇ ತಡೆಗಟ್ಟೋದ್ರಿಂದ ಒಂದು ರೋಗ ಮುಕ್ತವಾದಂತಹ ಪರಿಸರವನ್ನ ನಾವಲ್ಲಿ ನಿರ್ಮಾಣ ಮಾಡಬಹುದು. ಏನೋ ಹೇಳಕ್ ಹೊರಟಿದ್ರಿ ಸಂಪತ್, ತುಂಬಾ ಅದ್ಭುತವಾದಂತ ಒಂದು ಇದನ್ನ ಕನ್ನೇರಿ ಮಠದ ಶ್ರೀಗಳು ತಿಳಿಸ್ಕೊಟ್ಟಿದ್ದಾರೆ ಸರ್. ಹೇಳಿ ಸರ್. ಹಸು ಕರು ಹಾಕಿದ ಮೇಲೆ ಅದ್ರದ್ದು ಮಾಸ ಬೆಳುತ್ತೆ, ಹುಚ್ಚೆ ಪೊಟ್ಟಣೆ ಎಲ್ಲ ಬರುತ್ತೆ ನಮ್ಗೆ. ಅದನ್ನ ತಗೊಂಡು ಇಮ್ಮಿಡಿಯೇಟ್ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ವೇಯ್ ಮಾಡ್ಕೊಳ್ಳೋದು, ತೂಕ ಮಾಡ್ಕೊಳ್ಳೋದು. ಅದು ಎಷ್ಟು ಕೆ ಜಿ ಬರುತ್ತೆ ಅಷ್ಟೇ ಪ್ರಮಾಣದ ಸಾವಯವ ಬೆಲ್ಲನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡೋದು, ಒಂದು ಬಟ್ಟೆನಲ್ಲಿ ಕ್ಲೋಸ್ ಮಾಡಿ ಇಡೋದು. ಅದು 45 ದಿನದಲ್ಲಿ ಒಳ್ಳೆ ದ್ರವ ರೂಪದ ಎನ್ರಿಚ್ ಆಗಿರುತ್ತೆ, ಎಲ್ಲ ಥರ ಜೀವಾಣುಗಳು ಅದರಲ್ಲಿ ಇರೋವಂಥದ್ದು ಒಂದು ದ್ರಾವಣ ನಮಗೆ ಸಿಗುತ್ತೆ ಸರ್. ಅದನ್ನು ನೀವು ಭೂಮಿಗೆ ಕೊಡ್ಬೋದು, ಸ್ಪ್ರೇ ಮಾಡ್ಬೋದು. ಇದರಿಂದ ನಮ್ಮ ಇಳುವರಿ ಆಲ್ಮೋಸ್ಟ್ 10% ಜಾಸ್ತಿ ಆಗುತ್ತೆ ಸರ್. ರೋಗ ಮುಕ್ತ ಬೆಳೆ ಬರುತ್ತೆ ನಮಗೆ. ಇದನ್ನ ನೀವು ಬಳಸಿದ್ದೀರಾ? ನಾನು 5 ವರ್ಷದಿಂದ ಬಳಸ್ತಾ ಇದ್ದೀನಿ ಸರ್. ಬಳಸ್ತಾ ಇದ್ದೀರಿ? ಓಕೆ. ಅಂದ್ರೆ ನಿಮ್ಮಲ್ಲಿ ನನ್ನ ಹತ್ರ ಒಂದು 10 ಲೀಟರ್ ಇದೆ. ಓಕೆ, ಅಂದರೆ ಭಾಳ ಒಳ್ಳೆಯ ವಿಚಾರ ಇದು. ಭಾಳಷ್ಟು ಜನ ಇದರ ತಾಂತ್ರಿಕತೆಗಾಗಿ ಹುಡುಕ್ತಾ ಇದ್ದಾರೆ. ಈಗ ನಿಮ್ಮಲ್ಲಿಗೆ ಬಂದರೆ ಈ ತಾಂತ್ರಿಕತೆ ಸಿಗುತ್ತೆ ಸರ್ ಅಲ್ವೇ? ಓಕೆ. ಈಗ ನನಗೆ ನೀವು ಅರಿಶಿಣನ ಈ ತರಹ ಬೇಸಾಯ ವಿಧಾನ ಅಳವಡಿಸ್ಕೊಂಡು ಬೇಸಾಯ ಮಾಡ್ತಿರೋದ್ರಿಂದ ಆಗಿರೋ ಅನುಕೂಲಗಳೇನು ಹೇಳಿ? ಅನುಕೂಲಗಳ ರೋಗ ಮುಕ್ತ ಅಂದ್ರೆ ಗಡ್ಡೆ ಕೊಳೆಯೋ ರೋಗ ಬರದೇ ಇಲ್ಲ? ಇಲ್ವೇ ಇಲ್ಲ ಸರ್. ಇಲ್ಲ, ಎಲೆ ರೋಗಗಳು ಇಲ್ವೇ ಇಲ್ಲ. ನಾನು ಸ್ಪ್ರೇನೇ ಮಾಡಿಲ್ಲ ಇದುವರೆಗೂ. ನಾನು ಸ್ಪ್ರೇನ ಉಪಯೋಗಿಸೇ ಮಾಡ್ತಿರ್ತಿರಲ್ಲ ಅಷ್ಟೇ. ಆಯ್ತು. ಆಮೇಲೆ ಕೀಟ ರೋಗಗಳ ನಿರ್ವಹಣೆಗೆ ನಿಮ್ದೇನು ನಿಮ್ಮ ಅಸ್ತ್ರ ಬೆಂಕಿ ಅಸ್ತ್ರ ಏನೇನು ಇದಾವಲ್ಲ ಅವನ್ನೇನು ಮಾಡಲ್ಲ? ನಾನು ಉಪಯೋಗಿಸೋ ಅವಶ್ಯಕತೆ ಬಂದಿಲ್ಲ. ಮಾಡಲ್ಲ. ಆಯ್ತು. ಗಡ್ಡೆಗಳಿಗೆ ರೋಗಗಳಿಗೆ ಹತೋಟಿ ಮಾಡಕ್ಕು ಬೇವಿನ ಎಣ್ಣೆ ಆ ಥರದ್ದೇನು ಬಳಸಲ್ಲ? ಇಲ್ಲ. ಆಯ್ತು. ವ್ಯವಸಾಯದ ಖರ್ಚು ಕಡಿಮೆ ಆಗಿದೆಯಾ? ಕಮ್ಮಿ ಆಗಿದೆ ಸರ್. ಎಷ್ಟು ಕಮ್ಮಿ ಆಗಿದೆ? ಲೆಕ್ಕ ಹಾಕೊಳ್ಬೇಕು ಅಂದರೆ ಸರ್, ನನಗೆ ವರ್ಷದಲ್ಲಿ 1 ಎಕರೆ ನಾನು ಮಾಡೋದಕ್ಕೆ 10,000 ರೂಪಾಯಿ ನನಗೆ ಖರ್ಚು ಬರುತ್ತೆ ಸರ್. ಈ ದ್ರವ ರೂಪದ ಗೊಬ್ಬರಗಳನ್ನು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಮತ್ತೆ ಎಲ್ಲದಕ್ಕೆ ಒಟ್ಟಾರೆ ಖರ್ಚು ಸರ್ ನನಗೆ 25,000-30,000 ರೂಪಾಯಿ ಬರುತ್ತೆ ಸರ್, ಲೇಬರ್ ಎಲ್ಲ ಸೇರಿ. ಮುಂಚೆ ಎಷ್ಟಾಗ್ತಿತ್ತು? 15,000 ಜಾಸ್ತಿ ಆಗ್ತಿತ್ತು ಸರ್. ಈಗ ಅಷ್ಟು ಕಡಿಮೆ ಆಯಿತು? ಅಷ್ಟು ಕಮ್ಮಿ ಆಯಿತು. ಓಕೆ. ಇಳುವರಿ ಏನು ಬರ್ತಿತ್ತು, ಏನು ಜಾಸ್ತಿ ಆಗಿದೆ? ಇಳುವರಿ ಅದಕ್ಕೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಸರ್. ನಾವು ರಾಸಾಯನಿಕಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಬೇಡ. ಈ ಹೇಗೆ ಅಂತಂದರೆ ಇದರಲ್ಲಿ ತೂಕದ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಅರ್ಥ ಆಗಲಿಲ್ಲ. ಈಗ ನೀವು 5 ಚೀಲ ರಾಸಾಯನಿಕದಲ್ಲಿ ಬೆಳೆದನ್ನ ಇಟ್ಕೊಂಡ್ರೆ ನಂದು 4-5 ಚೀಲ ಸಾಕು, ಅದೇ ತೂಕ ಇಲ್ಲಿ ವೇಯ್ ಬರುತ್ತೆ ನನಗೆ. ಹಾಗೆ 10-15% ತೂಕ ಜಾಸ್ತಿ ಆಗುತ್ತೆ ನನ್ನ ಅಲ್ಲಿ ಬೆಳೆದಂತ ಇದಕ್ಕೆ. ಈಗ ಇಳುವರಿ ಎಷ್ಟು ಬರ್ತಾ ಇದೆ ಎಕರೆಗೆ? ಹಸಿದ ಎಷ್ಟು ಬರುತ್ತೆ, ಒಣಗಿಸಿದ ಎಷ್ಟು ಬರುತ್ತೆ? ಒಣಗಿಸಿದ ಲೆಕ್ಕ ಇದೆ ಸರ್, ಹಸಿದ ನಾನು 2 ಸರಿ ಲೆಕ್ಕ. ಪರವಾಗಿಲ್ಲ, ಒಣಗಿಸಿದ್ದೆ ಹೇಳಿ. ಒಣಗಿಸಿದ ಸರ್ 18 ಕ್ವಿಂಟಲ್ ನನಗೆ ಬಂದಿದೆ ಸರ್, 1 ಎಕರೆ. 1 ಎಕರೆಗೆ. ಓಕೆ. ಅದನ್ನೇನು ಪುಡಿ ಮಾಡಿ ಮಾರ್ತೀರಾ? ಇಲ್ಲ ಸರ್, ಲೋಕಲ್ ಮಾರ್ಕೆಟಲ್ಲೇ ಮಾರ್ತಾ ಇದ್ದೀನಿ. ಸಾವಯವ ಅರಿಶಿನ ಅಂತ ಮಾರಲ್ವೇ? ಸಾವಯವ ಅರಿಶಿನ ಅಂತ ಸರ್, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 1-2 ಕ್ವಿಂಟಲ್ನ ವರ್ಷದಲ್ಲಿ ಸೇಲ್ ಮಾಡ್ತೀನಿ. ಓಕೆ. ಇನ್ನು ಉಳಿದಿದ್ದು ಓಪನ್ ಮಾರ್ಕೆಟ್? ಓಪನ್ ಮಾರ್ಕೆಟಲ್ಲೇ. ಓಕೆ. ಬೆಲೆ ಚೆನ್ನಾಗಿ ಸಿಗ್ತಾ ಇದೆಯಾ ನಿಮಗೆ? 2 ವರ್ಷದಿಂದ ಚೆನ್ನಾಗಿ ಸಿಗ್ತಾ ಇದೆ ಸರ್. ಇನ್ನೇನಾದರೂ ಅಂತಿಮವಾಗಿ ಹೇಳಕ್ಕಿದೆಯಾ ಡಾಕ್ಟ್ರೆ? ಸರ್, ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಸಾವಯವ ಮಿಶ್ರಣಗಳನ್ನ ನೀವು ಬಳಸಬೇಕಾದ್ರೆ ಮೊದಲನೇದಾಗಿ ನಾನು ಹೇಳ್ದಂಗೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ, ಅಂದ್ರೆ ಯಾವ ಒಂದು ಮಿಶ್ರಣವನ್ನ ಎಷ್ಟು ದಿನದ ಒಳಗಡೆ ನಾವು ಬಳಸ್ತಕ್ಕಂಥದ್ದು ವಿಚಾರನ ನಮ್ಮ ರೈತರ ಗಮನದಲ್ಲಿ ಇಟ್ಕೋಬೇಕು. ಅದಾದ ನಂತರ ನಾವು ಒಂದೇ ಮಿಶ್ರಣವನ್ನ ಬಳಸೋದ ಬದಲಿಗೆ ಹಲವಾರು ರೂಪದ ನಾವು ದ್ರವ ರೂಪದ ಸಾವಯವ ಗೊಬ್ಬರಗಳು ಬೇರೆ ರೈತರ ತಮ್ಮ ಅನುಭವದ ಮೇರೆಗೆ ಬಳಸ್ಕೊಂಡಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಹಂಚಿಕೊಂಡ್ರು. ಸೊ ಇವುಗಳನ್ನ ಹಂತ ಹಂತವಾಗಿ ಆಲ್ಟರ್ನೇಟ್ ಆಗಿ ಬಳಕೆ ಮಾಡಿಕೊಂಡ್ರೆ ಅವರಿಗೆ ಒಂದು ಖರ್ಚು ಕಡಿಮೆ ಆಗುತ್ತೆ, ಜೊತೆಗೆ ಅದರ ಪರಿಣಾಮವನ್ನ ಒಂದು ಉತ್ಕೃಷ್ಟ ರೀತಿಯಲ್ಲಿ ಅವರು ಪಡಿಬಹುದು. ಇಷ್ಟೆಲ್ಲ ತಯಾರು ಮಾಡೋದಕ್ಕೆ ನಿಮಗೆ ರಿಸ್ಕ್ ಆಗಲಿ ಅಥವಾ ತುಂಬಾ ಯಾರಪ್ಪ ಇಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಏನು ಅನ್ನಿಸ್ತಿಲ್ಲ? ಯಾವಾಗ ನಾವು ಒಂದು ವಸ್ತುನ ಪ್ರೀತಿಸ್ತೀವಿ ಸರ್, ಅದೇ ಜಾಗದಲ್ಲಿ ನಾವು ಇರ್ತೀವಿ, ಆಗ ನಮ್ಗೆ ಯಾವುದೂ ಕಷ್ಟ ಆಗಲ್ಲ. ನೋಡಿದ್ರ ಸತ್ಯವಾದ ಮಾತು, ಒಂದು ಪ್ರೀತಿ ಮತ್ತೆ ಆ ಜಾಗದಲ್ಲಿ ನಾವು ಇರಬೇಕು. ಓಕೆ. ಅರಳಿ ಕಟ್ಟೆ ಹತ್ರ ಹೋಗ್ಲೇಬಾರ್ದು. ಈಗಲೂ ಇದೆಯಾ ನಿಮ್ಮ ಊರಲ್ಲಿ ಹಳ್ಳಿ ಕಟ್ಟೆ? ಅಯ್ಯೋ, ಇದೆ ಸರ್, ಸೋಮಾರಿ ಕಟ್ಟೆ ಆಗಿದೆ ಈಗ, ಅದು ಹಳ್ಳಿ ಕಟ್ಟೆ ಆಗಿಲ್ಲ. ಆಯ್ತಪ್ಪ, ನಿಮ್ದೇನು ಅಂತಿಮವಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅರಿಶಿನ ಬೆಳೆಗಾರರಿಗೆ? ಅರಿಶಿನ ಬೆಳೆಗಾರರಿಗೆ ಒಂದೇ ಸರ್, ಇವೆಲ್ಲ ಕ್ರಮಗಳನ್ನು ಬಳಸ್ಕೊಂಡಾಗ ವರ್ಷದಿಂದ ವರ್ಷಕ್ಕೆ ನಮ್ಮ ಭೂಮಿಯ ಆರೋಗ್ಯ ಸುಧಾರಿಸುತ್ತೆ, ಮತ್ತೆ ನಮ್ಮ ಖರ್ಚು ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ, ಇಳುವರಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಬಹಳ ಸಂತೋಷ ಸಂಪತ್ ಕುಮಾರ್ ಅವರೇ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ದಯಮಾಡಿ ಕನ್ನಡದಲ್ಲಿ ಹೇಳ್ತೀರಾ? 94 48 12 47 39. ಆಧಾರ್ ನಂಬರ್ ಹೇಳ್ತಿದ್ರ ಮೊದಲು, ಪಾನ್ ನಂಬರ್ ಹೋಗ್ಬಿಟ್ಟಿತ್ತು. ಮತ್ತೊಮ್ಮೆ ಹೇಳ್ತೀರಾ? 94 48 12 47 39. ಇನ್ನೂ ಒಂದ್ಸರಿ ಹೇಳ್ಬಿಡಿ. 94 48 12 47 39. ತಮ್ಮದು ಡಾಕ್ಟರ್ ಶ್ರುತಿ ಅವರೇ. 9 6 8 6 9 4 5 6 5 1. ಇನ್ನೊಂದ್ಸರಿ ಹೇಳ್ತೀರಾ? 9 6 8 6 9 4 5 6 5 1. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9 6 8 6 9 4 5 6 5 1. ಒಳ್ಳೆಯದು. ಸಂಪತ್ ಕುಮಾರ್ ಅವರೇ ಹಾಗೂ ಶ್ರುತಿ ಅವರೇ, ಅರಿಶಿಣ ಬೇಸಾಯ ವಿಶೇಷವಾಗಿ ಸಾವಯವದಲ್ಲಿ ದ್ರವರೂಪದ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ಅರಿಶಿಣ ಯಾವ ಥರ ಬೆಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದಿರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೆ, ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ